ಶಿವಶಂಕರ್ ಅವರೇ ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸುಮಾರು ಈಗ ಒಂದು 10-12 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಎಕರೆ ಕೃಷಿ ಭೂಮಿ ಇದೆ ನಿಮಗೆ? ನಮ್ದು 2.5 ಎಕರೆ ಇದೆ ಸರ್. ಈಗ 2.5 ಎಕರೆ ಜಮೀನು ಏನ್ ಕುಷ್ಕಿ ಭೂಮಿನ ಅಥವಾ ನೀರಾವರಿ ಪ್ರದೇಶ? ನೀರಾವರಿ ಪ್ರದೇಶ ಸರ್. ನೀರಾವರಿ ಪ್ರದೇಶದಲ್ಲಿ ಏನೇನ್ ಬೆಳೀತಾ ಇದ್ರಾ ನೀವು? ಸರ್, ನಾವು ಇದಕ್ಕೂ ಮೊದಲು ಹೂವ ತರಕಾರಿ ಎಲ್ಲ ಬೆಳೀತಾ ಇದ್ವಿ. ಈಗ ಸ್ವಲ್ಪ ಮಳೆ ಬಂದು ನೀರು ನಿಂತು ಶೀತ ಆಗೋದ್ರಿಂದ ಅದೆಲ್ಲ ಆಗ್ತಾ ಇಲ್ಲ. ಈ 2 ವರ್ಷದಿಂದ ಅಡಿಕೆ ಗಿಡ ಕೂರ್ಚು, ಅದ್ರ ಸೆಂಟರ್ ಅಲ್ಲಿ ಹೂವು ಅಷ್ಟೇ ಬೆಳಿತಿದ್ವಿ, ಕಲರ್ ಹೂವು ಆತರ. ಈಗ ಅಡಿಕೆ ಬೆಳೆಗೆ ಹೆಚ್ಚು ನೀರಾದ್ರೆ ಶೀತ ಆದ್ರೆ ಅಷ್ಟೊಂದು ಉತ್ಕೃಷ್ಟವಾಗಿ ಬರಲ್ಲ ಬೆಳೆ ಅಂತಾರೆ, ರೋಗ ರುಜಿನಿ ತುತ್ತಾಗುತ್ತೆ ಅಂತ ಹೇಳ್ತಾರೆ. ಅಂತದ್ರಲ್ಲೂ ನೀವು ಶೀತ ಇರೋಂತ ಜಮೀನಿಗೆ ಅಥವಾ ನೀರ್ನಿಲ್ಲ ಅಂತ ಜಮೀನಿಗೆ ಅಡಿಕೆನೆ ಆಯ್ಕೆ ಮಾಡ್ಕೊಂಡಿರಲ್ಲ, ಇದು ಸರಿ ಅನ್ಸುತ್ತಾ? ಇಲ್ಲ ಸರ್, ಸರಿ ಅನ್ಸುತ್ತೆ. ಇದು ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಈ ಸಣ್ಣ ಪುಟ್ಟ ಬೆಳೆಗಳಿಗಿಂತ ಇದಕ್ಕೆ ಸ್ವಲ್ಪ ತಡಿಯಂತ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಆಯ್ಕೆ ಮಾಡ್ಕೊಂಡ್ವಿ. ಈಗ ಹೂ ಆದ್ರೆ ಒಂದ್ 15 ದಿವಸ ನೀರ್ ನಿಂತು ಬಿಟ್ರೆ ಕೊಳ್ತೋಗೋದು ಆತರ ಆಗುತ್ತೆ. ತಿಂಗಳುಗಟ್ಟಲೆ ನೀರ್ ನಿಂತರು ಇದೇನೂ ಆಗಲ್ಲ ಅಡಿಕೆ ಬೆಳೆ ಅಂತ ಹೇಳ್ಬಿಟ್ಟು. ಈಗ ಕೃಷಿ ಜಮೀನ್ ಇದೆ 2.5 ಎಕರೆ, ಅದರಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ರೆ, ಅಡಿಕೆ ಬೆಳೀತಾ ಇದ್ರೆ, ಹೂವಿನ ಬೆಳೆಗಳನ್ನ ಬೆಳೀತಾ ಇದ್ರೆ, ಜೊತೆಗೆ ಉಪಕಸಬಾಗಿ ಈ ಹೈನುಗಾರಿಕೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ಸರ್, ಈಗ ಡೈಲಿ ಆದಾಯ ಅಂತ ಅದೇ ಅಲ್ವಾ ನಮ್ಗೆ, ಅದಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡು. ಈಗ ಡೈಲಿ ಆದಾಯ ಅಂತಂದ್ರೆ ಯಾವ ರೀತಿ ಕಾಣಬಹುದು ಹೈನುಗಾರಿಕೆಯಲ್ಲಿ? ಹಾಲು ಹಾಕ್ತಿದೀವಿ, ಕೋಳಿ ಸಾಕಿದ್ವಿ. ಆ ರೀತಿಯಲ್ಲಿ ಕೋಳಿ ತಿಂಗಳಿಗೊಂದ್ಸರಿ ಮಾರ್ಕೆಟ್ ಹೋದಂಗೆಲ್ಲ ದುಡ್ಡಾಗುತ್ತೆ, ಹಾಲು ತಿಂಗಳಿಗೊಂದ್ಸರಿ ದುಡ್ಡಾಗುತ್ತೆ, ಆತರ ಆದಾಯ ಕಂಡ್ಕೊಂತ ಇದೀವಿ ಸರ್. ಅದರಲ್ಲಿ ಈಗ ಹಸು ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರೆ ನೀವು? ಯಾವ ತಳಿ ಹಸು ಸಾಕಾಣಿಕೆ ಮಾಡಿದ್ರ? ನಾವು ಜರ್ಸಿ ತಳಿ ಸಾಕಾಣಿಕೆ ಮಾಡಿದ್ವಿ ಸರ್. ಈಗ ನಾಟಿ ತಳಿ ಮಾಡಬೇಕು, ದೇಶೀಯ ತಳಿ ಉಳಿಸ್ಬೇಕಂತ ಈ ನಿಟ್ಟಿನಲ್ಲಿ ಚಿಂತನೆ ಮಾಡ್ಲಿಲ್ವಾ? ಚಿಂತನೆ ಮಾಡಬಹುದು. ದೇಶೀಯ ತಳಿಗೆ ಹಾಲಿನ ಇಳುವರಿ ಕಡಿಮೆ, ಅದರಲ್ಲಿ ಬಂದ್ಬಿಟ್ಟು ಮೇಂಟೆನೆನ್ಸ್ ಆಗಲ್ಲ. ಅಂದ್ರೆ ಗುಣಮಟ್ಟದ ಹಾಲು ನಾವು ಯಾವ ಒಂದು ತಳಿಯ ಹಸುಗಳಲ್ಲಿ ಕಾಣಬಹುದು ಅಂತ ಹೇಳ್ತೀರಾ? ಗುಣಮಟ್ಟದ ಹಾಲು ಅಂದ್ರೆ ದೇಶೀಯ ತಳಿನೇ ಬೇಕು ಸರ್. ಮತ್ತೆ ನೀವು ಆದಾಯ ಮುಖ್ಯ ಅಂತ ಹೇಳ್ತೀರಾ ಅಥವಾ ಗುಣಮಟ್ಟ ನಮಗೆ ಮುಖ್ಯ ಅಂತ ಹೇಳ್ತೀರಾ? ಗುಣಮಟ್ಟ ಮುಖ್ಯ, ಆದ್ರೆ ಗುಣಮಟ್ಟದಿಂದ ನಮಗೆ ಆದಾಯ ಇಲ್ಲಿ ಬರೋದು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ಈಗಿನ ದಿನಗಳಲ್ಲಿ. ಯಾರು ಈಗ ದೇಶೀಯ ಹಸು ಸಾಕಿದೀವಿ ಅಂತ ಅದರಲ್ಲಿ 80-100 ರೂಪಾಯಿ ಲೀಟರ್ ಕೊಟ್ಟು ತಗೊಳ್ಳಲ್ಲ. ಈಗೆಲ್ಲ ನಾಟಿ ತಳಿಯ ಒಂದು ತುಪ್ಪ ನಾವು 1,500 ರೂಪಾಯಿ ಕೆಜಿ ಈ ತರ ಮಾರ್ಕೆಟ್ ನಲ್ಲೆಲ್ಲ ಮಾರಾಟ ಮಾಡೋದ್ ನಾವು ನೋಡಿದ್ವಿ. ಹೌದು ಸರ್. ಇದೆಯಲ್ಲ ಸಾಕಷ್ಟು ನಿಮಗೆ ಬೇಡಿಕೆ ಇದೆ, ಅದಕ್ಕೆ ರೇಟನು ಸಿಗುತ್ತೆ. ಇದೆ ಸರ್, ಈಗ ಇಷ್ಟು ದಿನ ನಾಟಿ ಹಸುಗಳು ಸಾಕ್ಬೇಕು ಅಂದ್ರೆ ಈ ತರ ಅನಿಸ್ತಿತ್ತು. ಈಗ ಸ್ವಲ್ಪ ಜಾಸ್ತಿ ಇಳುವರಿ ಬರುತ್ತೆ ಗೀರ್ ತಳಿ ಅಂತ ಹೇಳ್ತಾರೆ, ತರಬೇಕನ್ನೋ ಒಂದು ಪ್ಲಾನಿಂಗ್ ಅಲ್ಲಿದೆ. ಮುಂದಿನ ದಿನಗಳಲ್ಲಿ ದೇಶೀಯ ಸಾಕಾಣಿಕೆ ಮಾಡ್ಬೇಕಂತ. ಇಷ್ಟು ದಿನ ಅದಕ್ಕೆ ಬೆಲೆ ಇರ್ಲಿಲ್ಲ, ಈಗೀಗ ಸ್ವಲ್ಪ ಹೆಚ್ಚಾಗ್ತಿದೆ. ದೇಶೀಯ ತಳಿ ತುಪ್ಪ ಹಾಲುಗಳಿಗೆಲ್ಲ ಮಾಡೋಣ ಅಂತ ಅನಿಸ್ತಾ ಇದೆ ಸರ್. ಈಗ ಒಟ್ಟಾರೆ ಈಗ ಜರ್ಸಿ ತಳಿ ಹಸು ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರ? ಸರ್, ನಮ್ಮ ಹತ್ರ 3 ಹಸುಗಳಿದೆ, 1-2 ಕರು ಇದೆ, ಅದ್ರಲ್ಲಿ 1-2 ಗಬ್ಬ ಇದಾವೆ, ಒಂದ್ ಹಸು ಕರೀತಾ ಇದೆ ಸದ್ಯ. ಡೈಲಿ 1-8 ಲೀಟರ್ ಹಾಲು ಆಗ್ತಾ ಇದೆ. ಈಗ ಹಸು ಅಂತಂದ್ರೆ ಪ್ರಾರಂಭದಲ್ಲಿ ಎಲ್ಲಿಂದ ತಂದು ಸಾಕಾಣಿಕೆ ಮಾಡಿದ್ರ? ಸರ್, ಸುಮಾರು ನಾನು ಚಿಕ್ಕನೊಂದು 4ನೇ ತರಗತಿ ಇದ್ದಾಗ ಚಿಂತಾಮಣಿಯಿಂದ ಒಂದ್ ಹಸು ತಂದಿದ್ರು. ಅದರಿಂದ ನಮ್ಗೆ ಇದುವರೆಗೂ ಒಂದೇ ಹಸುವಲ್ಲಿ 16 ಹಸುಗಳು ಹೆಚ್ಚಿಗಂತ ಹೋದ್ವು ನಮ್ಗೆ. ಅಂದ್ರೆ ಅವತ್ತಿನ ದಿನದಲ್ಲಿ ಎಷ್ಟು ನೀವು ಹಣ ಕೊಟ್ಟು ಒಂದ್ ಹಸು ಕೊಂಡ್ಕೊಂಡಿದ್ರ? ಅವತ್ತಿನ ದಿನದಲ್ಲಿ ಒಂದು 4,000-5,000 ಕೊಟ್ಟು ತಗೊಂಬಂದಿದ್ದು. ಅವತ್ತಿನ ದಿವಸ 100,000 ಗಟ್ಟಲೆ ಆಗಿದೆ. ಆ 100,000 ಗಟ್ಟಲೆ ದುಡ್ದಿದೀವಿ ಹಸುಗಳನ್ನ. ಈಗ ಮಾರಾಟ ಮಾಡಿದ್ರು ಕೂಡ 100,000 ಗಟ್ಟಲೆ ಆದಾಯ ಬರುತ್ತೆ, ದುಡಿತಾನ ಇದೀವಿ ಅದರಿಂದ ಹಾಲಿಂದ. ಈಗ ಪ್ರಾರಂಭದಲ್ಲಿ ಹಸು ಸಾಕಷ್ಟು ಪ್ರಮಾಣದಲ್ಲಿ ಸಾಕ್ಬೇಕು ಅಂತ ಅನ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಈಗ ಅವಕ್ಕೆಲ್ಲ ಒಂದು ಗುಣಮಟ್ಟದ ಒಂದು ಮನೆ ಬೇಕಾಗುತ್ತೆ. ಅದಕ್ಕೆಲ್ಲ ಶೀಟ್ ಹಾಕಿ ಮನೆ ಮುಂದೆ ನಾವು ತೋಟದಲ್ಲೇ ಮನೆ ಮಾಡಿರೋದು, ಎಲ್ಲ ಒಂದೇ ಹತ್ರಲ್ಲ, ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಶೀಟಿನ ಮನೆ ಮಾಡಿ ಸುತ್ತ ಗೋಡೆ ಕಟ್ಟಿ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್. 4 ಎಕರೆ ಜಮೀನ್ ಇದೆ, ಅದರಲ್ಲೆಲ್ಲ ಮೇವು ಬೆಳ್ಕೊಂತೀವಿ. ಅದರಲ್ಲಿ ಇನ್ನು ತೋಟಗಾರಿಕೆ ಬೆಳೆ ಬೆಳೆದಿಲ್ಲ, ಅದ್ರಲ್ಲಿ ಮಾತ್ರ ಅದ ಹಸುಗ್ ಬೇಕಾದ ಮೇವು ಬೆಳ್ಕೊಂಡು ಮಾಡ್ತಾ ಇದೀವಿ. ಅದಕ್ಕೆ ಈಗ ಮನೆ ಮಾಡಿದ್ರ ಮೇಲೆಲ್ಲ ಸೀಟ್ ಹಾಕಿದ್ರ, ಮತ್ತೆ ಗಾಳಿ ಬೆಳಕು ಬೇಕು, ಅದಕ್ಕೆ ಇದನ್ನೆಲ್ಲ ಯಾವ ರೀತಿ ಮಾಡಿದ್ರ? ಸರ್, ಗಾಳಿ ಬೆಳಕ್ಗೆಲ್ಲ ಆರಾಮಾಗಿದೆ. ಕಿಟಕಿ ಇಲ್ಲ ಸರ್, ಮೆಶ್ ಹಾಕ್ಬಿಟ್ಟಿದ್ವಿ ಸುತ್ತ, ಬೇರೆ ಯಾವ್ದೇ ತರ ತೊಂದರೆ ಆಗದಂಗ್ ಮೆಶ್ ಇರ್ಲಿ ಅಂತ. ಚಳಿಗಾಲದಲ್ಲಿ ಒಂದ್ ಸ್ವಲ್ಪ ಗ್ರೀನ್ ಶೀಟ್ ಹಾಕ್ತಿದೀವಿ ಅದಕ್ಕೆಲ್ಲ, ಸುತ್ತ ಚಳಿ ಆಗದಂಗಿರ್ಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ಸುತ್ತಲೂ ನೀವು ಗೋಡೆ ನಿರ್ಮಾಣ ಮಾಡಿಲ್ಲ? ಗೋಡೆ ಅಂದ್ರೆ 4 ಅಡಿ ಗೋಡೆ ನಿರ್ಮಾಣ ಮಾಡಿದ್ವಿ ಸರ್, ಮೇಲ್ಗಡೆ ಎಲ್ಲ ಮೆಶ್ ಹಾಕಿದೀವಿ. ಈಗ ನೀವು ಮಾಡಿರಂತ ಒಂದು ಮನೆಯಲ್ಲಿ ಎಷ್ಟು ಹಸು ಸಾಕಾಣಿಕೆ ಮಾಡಬಹುದು? ಸರ್, ನಮ್ದು ಈಗ 30x70 ಇದೆ, ಅದು ದೊಡ್ಡದಾಗಿ ಮಾಡಿರೋದು. ಅದರಲ್ಲಿ ಸುಮಾರು ಒಂದ್ 20 ಹಸು ಸಾಕ್ಬಹುದು. ನಮ್ಮ ಹತ್ರ ಈಗ ಒಂದು 5 ಇದಾವೆ ಅಷ್ಟೇ ಹಸುಗಳು. ಇನ್ನು ಹೆಚ್ಚು ತಂದು ಸಾಕಾಣಿಕೆ ಮಾಡಕ್ ಅವಕಾಶ ಇದೆ ನಿಮಗೆ? ಇದೆ ಇದೆ ಸರ್. ಇದು ಸ್ವಲ್ಪ ನೀರ್ ನಿಂತು ಎಲ್ಲ ಸಮಸ್ಯೆ ಆಗಿ ಸ್ವಲ್ಪ ಕೊಟ್ಟಿದ್ವಿ. ಈಗ ನೆಕ್ಸ್ಟ್ ಸ್ವಲ್ಪ ಎಲ್ಲ ರಿಕವರಿ ಆಗ್ತಿದೆ ಸರ್. ಈಗ ಮಾಡ್ತಾ ಇದೀವಿ, ಮತ್ತೊಂದು ಹಸು ಮಾತಾಡ್ಕೊಂಡ್ ಬಂದಿದೀವಿ, ತರಬೇಕು ನಾಳೆ. ಈಗ ಹಸು ಸಾಕಾಣಿಕೆಯಲ್ಲಿ ಅಂತಂದ್ರೆ ಈಗ ಹೆಚ್ಚಾಗಿ ನಾವು ಹಾಲಿನ ಇಳುವರಿ ಕಾಣಬೇಕಂತಂದ್ರೆ ಅವಕ್ಕೆ ಕೊಡತಕ್ಕಂತ ಆಹಾರ ಉತ್ತಮವಾಗಿರಬೇಕು. ಹೌದು ಸರ್. ಅಂದ್ರೆ ಯಾವ ರೀತಿಯಾದಂತ ಹಸಿ ಮೇವುಗಳನ್ನ ಬೆಳ್ಕೊಂತೀರ ನೀವು? ಸರ್, ನೇಪಿಯರ್ ಬೆಳಿತೀವಿ. ಸೋರ್ಗಮ್ ಅಂತ ಒಂದು ಹಾಸ್ಪಿಟಲ್ ಇಂದ ಬೀಜ ಕೊಡ್ತಾರೆ, ಆ ತರದ ಮೇವು ಬೆಳ್ಕೊಂಡಿದೀವಿ. ಅದ್ರ ಜೊತೆಗೆ ಹೊರಗಡೆಯಿಂದ ಮುಸುಗು ಆ ತರ ಕೊಂಡ್ಕೊಂಡೆಲ್ಲ ಹಾಕ್ತಿದೀವಿ ಸರ್. ಅದ್ರ ಜೊತೆಗೆ ಜೊತೆಯಲ್ಲಿ ಜಿಡ್ಡಿನಂಶ ಬರ್ಬೇಕಂತೇಳಿ ಬಿಟ್ಟು ಹಿಂಡಿ ಮಾಡ್ತೀವಿ. ಹಿಂಡಿ ಅಂದ್ರೆ ನಮ್ದೆ ಸ್ವಲ್ಪ ಒಂದಿಷ್ಟು ತೆಂಗಿನ ಮರ ಇದೆ, ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ಮನೆಗೆ ಹಿಂಡಿ ಬಂದ್ಬಿಟ್ಟು ಹಸುಗಳಿಗೆ ಆ ತರ ಮಾಡ್ತಾ ಇದೀವಿ ಸರ್. ಇನ್ನು ಹೆಚ್ಚಿಗೆ ಬೇಕಾದ್ರೆ ಹೊರಗಡೆ ಕೊಟ್ಕೊಂಡ್ಕೊಂಡ್ ಬರೋದು. ಮತ್ತೆ ಈಗ ಒಣಮೇವು ಈ ತರ ಕೊಡಲ್ವಾ ನೀವು? ಒಣಮೇವು ಇದೆ ಸರ್, ಮೆಕ್ಕೆಜೋಳ ಸೊಪ್ಪೆ ಮುಸುಗು ಈ ತರ ಎಲ್ಲ ಒಣಮೇವು ಕೊಡ್ತೀವಿ. ಯಥೇಚ್ಛವಾಗಿ ಒಂದು ಮೇವು ಹಸಿ ಮೇವು, ಒಂದು ಮೇವು ಒಣಮೇವು, ಈ ತರ ಎರಡೆರಡು ಭಾಗ ಮಾಡಾಕ್ತಾ ಇದೀವಿ ಸರ್. ಈ ಶೇಂಗಾದೊಟ್ಟು ಈ ತರ ಏನು ನೀವು ಕೊಂಡ್ಕೊಂಬಂದು ಹಾಕಲ್ಲ? ಇಲ್ಲ ಸರ್, ಶೇಂಗಾದೊಟ್ಟು ಕೊಂಡ್ಕೊಂಬಂದು ಹಾಕಲ್ಲ, ರಾಗಿ ಹುಲ್ ಕೊಂಡ್ಕೊಂಬರ್ತೀವಿ ಸರ್. ಹಸಿ ಮೇವು ಆದ್ರೆ ನಮ್ಮ ಹೊಲದಲ್ಲೇ ಬೆಳ್ಕೊಂತೀವಿ, ಒಣ ರಾಗಿ ಹುಲ್ಲು ಆ ತರದ್ ಮಾತ್ರ ಹೊರಗಡೆ ಕೊಂಡ್ಕೊಂಬರ್ತೀವಿ, ಅಲ್ಲಿಗೂ ಮೆಕ್ಕೆಜೋಳ ನಾವೇ ಬೆಳ್ಕೊಂತೀವಿ. ರಾಗಿ ಒಂದ್ ಕಡೆ ಇಲ್ಲೋ ತೋಟದಲ್ಲಿ ಚೆಲ್ಲಿ, ರಾಗಿ ತೆನೆ ಬಿಡದ ಸಂದರ್ಭದಲ್ಲೆಲ್ಲ ಅದನ್ನ ಕಟಾವ್ ಮಾಡಿ ಹಾಕ್ಬೋದಲ್ಲ, ಇನ್ನೂ ಚೆನ್ನಾಗಿ ಹಾಲಿನ ಇಳುವರಿ ಹೆಚ್ಚಾಗಕ್ಕೆ ಒಳ್ಳೆ ಆಹಾರ ಅಂತ ಹೇಳ್ಬೋದು. ಈ ನಡುವೆ ಸ್ವಲ್ಪ ಭೂಮಿ ಕೊರತೆ ಇರೋದ್ರಿಂದ ಹಸಿ ನೇಪಿಯರ್ಗೆ ಹೆಚ್ಚಿಗೆ ಆದ್ಯತೆ ಕೊಡ್ತಿದ್ವಿ. ಜಾಸ್ತಿ ಜಮೀನ್ ಇದ್ದಾಗ ನಾವು ಮಾಡ್ತಾ ಇದ್ವಿ. ಸ್ವಲ್ಪ ನ್ಯಾಷನಲ್ ಹೈವೇ ಒಂದಿಷ್ಟು ಜಮೀನ್ ಹೋಗ್ಬಿಟ್ಟು ಜಮೀನ್ ಕಡಿಮೆ ಇರೋದ್ರಿಂದ ದೀರ್ಘಾವಧಿ ಬೆಳೆ ನೋಡ್ಕೊಂತಾ ಇದ್ವಿ. ನೇಪಿಯರ್ ಆ ತರದ್ದು ರಾಗಿ ಆದ್ರೆ ಒಂದೇ ಕಟ್ಟೋಗಿ ಮುಗಿದೋಗುತ್ತಲ್ಲ. ಈಗ ಅಡಿಕೆಯಲ್ಲಿ ಯಾವ್ದೇ ಬೆಳೆ ಬೆಳೆಯಲ್ಲ ನೀವು? ಹೂವು ಬೆಳಿತೀವಿ ಸರ್. ಎರಡೂವರೆ ಎಕರೆ ತುಂಬಾ ಹೂವು ಬೆಳಿತೀರಾ ನೀವು? ಇಲ್ಲ ಸರ್, ಒಂದ್ ಎಕರೆ ಹೂವು ಹಾಕೊಂಡಿದ್ದೀವಿ. ಈಗ ಇನ್ನೊಂದೂವರೆ ಎಕರೆ ಖಾಲಿ ಇರುತ್ತೆ, ಅಲ್ಲೆಲ್ಲ ಮೇವು ನೀವು ದನ ಕರುಗಳನ್ನೆಲ್ಲ ಮೇಯಿಸ್ಕೋಬಹುದು ಹಸುಗಳನ್ನ? ಹೌದು ಸರ್, ಮೇಯಿಸ್ಕೊಂತೀವಿ. ಮತ್ತೆ ಅದ್ರಲ್ಲಿ ನೇಪೇರ್ ಹಾಕಕ್ ಬರಲ್ಲ, ಗಿಡಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಖಾಲಿ ಜಮೀನಲ್ಲಷ್ಟೇ ಮೇವು ಬೆಳ್ಕೊಂತೀವಿ. ಇರೋದಕ್ಕೂ ಸ್ವಲ್ಪ ಸೊಪ್ಪು ಆತರ ಎಲ್ಲ ಹಾಕೊಂತೀವಿ ಸರ್. ಈಗ ತೋಟದಲ್ಲಿ ಹಸುಗಳನ್ನ ಬಿಟ್ಟೆಲ್ಲ ಮೇಯಿಸ್ತಿರಲ್ಲ ನೀವು? ಇಲ್ಲೆಲ್ಲ ನೆಲ ತೊಳೆದೆಲ್ಲ ಗಟ್ಟಿಯಾಗಿ ಈ ತರ ನಿಮ್ಮ ಅಡಿಕೆ ಬೆಳೆಗೆ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಸರ್? ಈಗ ಸದ್ಯಕ್ಕಂತೂ ಮೇಯಿಸಕಂದ್ರೆ ಬಾರ್ಡ್ರಲ್ಲಷ್ಟೇ ಇಟ್ಕೊಂಡು ಮೇಯಿಸಬಹುದು, ಅಷ್ಟು ಬಿಟ್ಟರೆ ಅದನ್ನ ಬಿಟ್ಟು ಮೇಯಿಸಕ್ ಬರಲ್ಲ. ಚಿಕ್ಕ ಗಿಡಗಳಿಗೆಲ್ಲ ಉಜ್ಜಿ ಮರಗಳು ಕೆಡಬಿಡ್ತಾವೆ ಗಿಡಗಳನ್ನ. ಒಂದು ಐದಾರು ವರ್ಷ ಆದ್ಮೇಲೆ ಬಿಟ್ಟರೆ ಏನೋ ತೊಂದರೆ ಆಗಲ್ಲ. ಈಗ ಸದ್ಯಕ್ಕಂತೂ ನಾವು ಕೈಯಲ್ಲಿ ಹಿಡಿದೇ ಮೇಯಿಸಬೇಕು ದನಗಳು. ಈಗ ಡೈರಿಯಿಂದ ಸಿಗಂತ ಬೂಸ ಹಿಂಡಿ ಇದನ್ನು ಸಹ ತಂದು ಹಾಕ್ತೀರಾ ನೀವು? ಡೈರಿಯಿಂದ ಹಿಂಡಿ ಬೂಸ ಕೊಡ್ತಾರೆ, ಬೂಸನ ಹಾಕ್ತಿವಿ. ಜಾಸ್ತಿ ಹಾಲು ಕರಿಬೇಕಾದ್ರೆ ಎರಡು ಮೂರು ಹಸು ಕರಿಬೇಕಾದ್ರೆ ಡೈರಿಗೆ ಹಾಕ್ತಿವಿ. ಈ ಮಾಮೂಲಿ ಟೈಮಲ್ಲಿ ಹೊರತೆ ಮನೆಗಳಿದಾವೆ, ಹೊರತೆ ಮನೆಗೆ ಅಷ್ಟೇ ಹಾಲು ಹಾಕ್ತಾ ಇದೀವಿ ಸದ್ಯ. ಈ ಒಂದು ಆರೋಗ್ಯ ಸಮಸ್ಯೆಗಳು ಹಸುಗಳಿಗೆ ಯಾವ್ಯಾವ ಕಂಡು ಬರ್ತಾವ ಅಂತ ಹೇಳ್ತೀರಾ? ಸರ್, ನಮಗೆ ಕೆಚ್ಚಲ್ ಬಾವು ಒಂದೆರಡು ಟೈಮ್ ಕಂಡು ಬಂದಿತ್ತು, ಮತ್ತೆ ಗಳಗಲ್ ರೋಗ ಅಂತ ಯಾವ್ದೋ ಒಂದು ಬಂದಿತ್ತು. ಅದಾದ್ಮೇಲೆ ರೀಸೆಂಟ್ ಆಗಿ ಕಾಲುಬಾಯಿ ಜ್ವರ ಅಂತ ಬಂದ್ಬಿಟ್ಟು ಅದಕ್ಕೆ ಹೆವಿ ಫೀವರ್ ಆಗ್ಬಿಟ್ಟು ಅದ್ರಲ್ಲಿ ಒಂದು ಕರು ಸತ್ತೋಗ್ಬಿಡ್ತು. ಅದಕ್ಕೆ ಡಾಕ್ಟರ್ಗಳು ಸಲಹೆ ಮೇರೆಗೆ ಅವ್ರನ್ನ ಆಗಿಂದಾಗಲೇ ವಿಸಿಟ್ ಕೊಡ್ತಾ ಇರ್ತಾರೆ, ಏನ್ ತೊಂದರೆ ಇಲ್ಲ. ಹೀಗಾಗಿ ನಿರ್ವಹಣೆ ಮಾಡ್ತಾ ಇದೀವಿ ಸರ್. ಈಗ ಹಸುಗಳಿಗೆ ಯಾವುದೇ ರೋಗ ಆಗಿರ್ಲಿ ಬರಕ್ ಏನ್ ಕಾರಣ ಅಂತ ಹೇಳ್ತೀರಾ? ಸರ್, ವಾತಾವರಣದ ಕಾರಣ, ಮತ್ತೆ ಇದು ಕಾಲುಬಾಯಿ ಜ್ವರಕ್ಕೆ ಬಂದ್ಬಿಟ್ಟು ವೈರಸ್ ಅಂತ ಹೇಳ್ತಾರೆ. ವೈರಸ್ ಇಂದ ಕಾಲುಬಾಯಿ ಜ್ವರ ಒಂದ್ರಿಂದ ಒಂದಕ್ಕೆ ಆಗಿತ್ತು ಅಂದ್ಕೊಂಡಿ ನಾವು. ಸುಮಾರು ಇರೋ ಐದು ದನಗಳಿಗೂ ಆಗ್ಬಿಟ್ಟು ಇನ್ನೂ ಆರಿದ್ದು ಅದ್ರಲ್ಲಿ ಒಂದು ಮರಿ ಹೋಗ್ಬಿಡ್ತು. ಒಂದ್ರಿಂದ ಒಂದಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಕಾಲುಬಾಯಿ ಜ್ವರ ಮಾತ್ರ. ಕೆಚ್ಚಲ್ ಬಾವು ಕೂಡ ಅದೇ, ಕೆಳಗೆ ಮಲಗದಾಗ ಗಂಜಲಲ್ಲಿ ವೈರಸ್ ಇದ್ದು ಅದೆಲ್ಲ ಆಗುತ್ತೆ ಅಂತ ಅದರಿಂದ ಬರೋ ಸರ್. ಕೆಲವೊಂದು ಜ್ವರ ಅದೆಲ್ಲ ವಾತಾವರಣ ಲಕ್ಷಣಗಳಿಂದ. ಕೆಚ್ಚಲ ಬಾವು ಅಂತಂದ್ರೆ ಅಕ್ಕಿಯನ್ನ ಶುಚಿ ಮಾಡ್ಲಿಲ್ಲ ಅಂತಂದ್ರೆ ಕೆಚ್ಚಲ ಬಾವು ಬರಾಕ ಒಂದು ಕಾರಣ ಆಗುತ್ತೆ ಅಂತ ಹೇಳಿದ್ರ. ಅಂದ್ರೆ ಸ್ವಚ್ಛತೆಗೆ ಹೆಚ್ಚು ನೀವು ಆದ್ಯತೆ ಕೊಡಬೇಕು. ಈಗ ನೀವು ಹಸು ಕಟ್ಟಂತ ಕೊಠಡಿಯನ್ನ ಪ್ರತಿನಿತ್ಯ ಅದನ್ನೆಲ್ಲ ಕ್ಲೀನ್ ಆಗಿ ನೀರಿನಿಂದ ಸ್ವಚ್ಛ ಮಾಡಬೇಕು. ಈ ನಿಟ್ಟಿನಲ್ಲಿ ಮಾಡಲ್ವಾ ನೀವು? ಸರ್, ಸ್ವಚ್ಛ ಮಾಡ್ತೀವಿ. ಕೆಲವೊಂದು ಟೈಮಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಗಳು ಇದೆ, ಹೊಲ ಇದೆ, ಹೊರಗಡೆ ಹೋದಾಗ ಮೇಯ್ದಿರ್ತಾವೆ, ಮೇಯ್ದಾಗ ನೀರ್ ಕುಡಿಯಕ್ ಹೋಗಿರ್ತಾವಲ್ಲ, ಒಂದ್ ಸ್ವಲ್ಪ ಮಲ್ಕೊಂಡು ಉಳ್ಳಾಡೋ ತರ ಮಾಡ್ತಿರ್ತಾವಲ್ಲ, ಆ ಟೈಮ್ಗಳಲ್ಲಿ ಆಗಿರ್ಬೋದು ಅಂತ. ಶುಚಿತ್ವ ಮಾತ್ರ ನಾವು ಬಹಳ ಕ್ಲೀನ್ ಆಗಿ ಕಾಪಾಡ್ಕೊತೀವಿ. ನೀವು ಅಕ್ಕಿ ಸರಿಯಾಗಿ ನೀವು ಶುಚಿ ಮಾಡ್ಲಿಲ್ಲ ಅಂತಂದ್ರೆ ಕೆಚ್ಚಲು ಬಾವು ಬರುತ್ತೆ ಒಂದು, ಜೊತೆಗೆ ಉಣ್ಣೆ ಬೀಳ್ತಾವೆ. ಹೌದಾ? ಹೌದು. ಈಗ ಉಣ್ಣೆ ಎಲ್ಲಾರು ಬಿದ್ರೆ ಹಸುಗಳಿಗೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಹೌದು ಸರ್, ಉಣ್ಣೆ ನಿರ್ವಹಣೆ ಬಹಳ ಚೆನ್ನಾಗಿ ಮಾಡ್ತೀವಿ ಸರ್. ಉಣ್ಣೆ ನಮ್ದ್ರಲ್ಲೇನು ಕಾಣಿಸ್ಕೊಂಡಿಲ್ಲ, ನಾವು ಸುಮಾರು ವರ್ಷಗಳಾಯ್ತು ಉಣ್ಣೆಗಳು ಅನ್ನೋದೇ ಇಲ್ಲ ನಮ್ಮ ಹಸುಗಳಲ್ಲಿ. ನಾವು ಒಂದಿದ್ರು ಕೂಡ ಆಗಿಂದಾಗಲೇ ಇಕ್ಕ ಹಾಕ್ಬಿಡ್ತೀವಿ. ಅಂದ್ರೆ ಒಂದ್ಸಲ ಹಸುಗೆ ಏನಾದ್ರೂ ಉಣ್ಣೆ ಬಿತ್ತು ಅಂತಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ನೀವು? ಸರ್, ಟಾಕ್ಟಿಕ್ ಅಂತ ಒಂದು ಮೆಡಿಸಿನ್ ಇದೆ, ಅದನ್ನೆಲ್ಲ ಬಳಸಿ ನಿರ್ವಹಣೆ ಮಾಡ್ತೀವಿ ಸರ್. ಸುಮಾರು ಈಗ ಒಂದ್ 4 ವರ್ಷದಿಂದ ಉಣ್ಣೆನ ಕಾಣಿಸಿಲ್ಲ ನಮಗೆ, ಎಲ್ಲಾದ್ರೂ ಒಂದ್ ಕಾಣಿಸಿದ್ರು ಅಲ್ಲೇದಲ್ಲಿ ಇದ್ ಮಾಡ್ಬಿಡ್ತೀವಿ ನಾವು ಆ ತರ. ಈಗ ಏನಪ್ಪಾ ಅಂದ್ರೆ ಸಮಸ್ಯೆ ನೊಣದೊಂದು ಸಮಸ್ಯೆ ಇದೆ, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದ್ ಕಷ್ಟ ಆಗ್ತಿದೆ. ಅದಕ್ಕೆ ಯಾವ್ದೇ ತರದ ಮೆಡಿಸಿನ್ ತಂದ್ರು ಕೆಲಸ ಮಾಡ್ತಿಲ್ಲ. ನೊಣ ಅಂತಂದ್ರೆ ಏನಲ್ಲಿ ನಿಮಗೆ ಸಮಸ್ಯೆ ಮಾಡ್ತವೆ? ಸರ್, ನೊಣ ಈ ಬಂದು ಸೊಳ್ಳೆಗಳು ಕಡದ್ಮೇಲೆ ಅದ್ರ ಮೇಲೆ ರಕ್ತ ಇರೋದು ಆ ತರ ಎಲ್ಲ ಮಾಡ್ತವೆ, ಇಕ್ಕೆ ಇಡ್ತವೆ, ಈ ತರ ಎಲ್ಲ ಆಗುತ್ತೆ ಸರ್. ಕೆಚ್ಚಲು ಬಾವನ್ನ ತಡೆಗಟ್ಟಬೇಕು ಅಂತಂದ್ರೆ ಶುಚಿತ್ವ ಕೊಡಬೇಕು ಅಂತ ಹೇಳಿದ್ರ. ಈ ಕೆಚ್ಚಲು ಬಾವು ಬಂದಾಗ ಅಲ್ಲಿ ಏನು ಇದು ಕಂಡು ಬರುತ್ತೆ ನಿಮಗೆ? ಸರ್, ಗಟ್ಟಿ ಗಡ್ಡೆ ಆಗುತ್ತೆ, ಹಾಲೆಲ್ಲ ಎಪ್ಪಕಡ್ದಾಗ ಆಗಿ ಗಡ್ಡೆ ತರ ಆಗಿ ಇದೆಲ್ಲ ಸಮಸ್ಯೆ ಆಗುತ್ತೆ ಸರ್. ಅದಕ್ಕೋಸ್ಕರ ಕೆಚ್ಚಲಿಗೆಲ್ಲ ಇಂಜೆಕ್ಷನ್ ಮಾಡಿ ಸುಮಾರು ತರ ಇದು ಮಾಡ್ತಾರೆ. ಯಾವತ್ತಾದ್ರೂ ಈ ಒಂದು ಕೆಚ್ಚಲು ಬಾವು ಸಮಸ್ಯೆ ಏನಾದ್ರೂ ಕಂಡು ಬಂದಿದೆಯಾ? ಬಂದಿದೆ ಸರ್, ಸಮಸ್ಯೆ ಕಂಡು ಬಂದಿದೆ. ಒಂದ್ ಟೈಮ್ ಆಗಿತ್ತು, ಅದೆಲ್ಲ ನಿರ್ವಹಣೆ ಮಾಡಿದ್ಮೇಲೆ ಎಲ್ಲ ಸರಿ ಹೋಯ್ತು. ಡಾಕ್ಟರ್ಗಳು ಬಂದು ಸಲಹೆ ಮಾಡಿ ಒಂದು ವಾರ ತನಕ ಟ್ರೀಟ್ಮೆಂಟ್ ಆಗುತ್ತೆ. ಅದಕ್ಕೆ ಒಂದ್ ಸರಿ ಬಂದ್ರೆ ಅಂದ್ರೆ ಹಿಂದೆ ಗುಟ್ಲೆ ನೋಡ್ಕೊಂಡ್ರೆ ಏನಾಗಲ್ಲ, ನೆಗ್ಲೆಕ್ಟ್ ಮಾಡಿದ್ವಿ ಇದೇನಾಯ್ತು ಬಿಡು ಸರಿ ಹೋಯ್ತು ಅನ್ಕೊಂಡು ಸುಮ್ನೆ ಆದ್ರೆ ಬಹಳ ಆಗುತ್ತದೆ. ಮಾರಣಾಂತಿಕವಾಗಿ ತುತ್ತಾಗುವಂತ ಪರಿಸ್ಥಿತಿ ಇರೋದಿಲ್ಲ. ಸಾಮಾನ್ಯವಾಗಿ ಯಾವ್ದ್ರಲ್ಲಿ ಕೆಚ್ಚಲು ಬಾವು ಬಂದಿರುತ್ತೋ ಅದ್ರಲ್ಲಿ ಪೂರ್ತಿ ಹಾಲೆ ಬರ್ದಾಗ ಹೋಗ್ಬಿಡುತ್ತೆ. ಅಕ್ಕಪಕ್ಕದಲ್ಲಿ ಇರೋದ್ ನಾವು ನೋಡಿದ್ವಲ್ಲ, ಆತರ ಎಲ್ಲ ನಿಂತೋಗ್ಬಿಟ್ಟಿದೆ. ಒಂದು ಎರಡು ಕೆಚ್ಚಲ್ಲಿ ಹಾಲೆ ಬರ್ತಿಲ್ಲ, ಪೂರ್ತಿಯಾಗಿ ನಿಂತೋಗ್ಬಿಡುತ್ತೆ. ಈ ತರ ಎಲ್ಲ ಆಗುತ್ತೆ. ಏನಾದ್ರೂ ಜೋರಾಗಿ ಹಾಲು ಕರೆದಾಗ ಏನಾದ್ರು ರಕ್ತ ಬರಂತ ಒಂದು ಪ್ರಸಂಗ ಇರುತ್ತೆ? ಗಟ್ಟಿ ಹಾಲು ಬರುತ್ತೆ ಸರ್, ರಕ್ತ ನೆಕ್ಸ್ಟ್ ಸೂಲಕ್ ಸಮೇತ ಅಲ್ಲಿ ಬರೋದಿಲ್ಲ. ಅದರಿಂದ ಈ ತರ ಎಲ್ಲ ಆಗಿದೆ. ಅವಾಗ ನಮಗೆ ಸಾಕಷ್ಟು ಇಳುವರಿ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಹಸುಗಳು ಇಟ್ಕೊಂಡ್ರೆ ಏನ್ ಪ್ರಯೋಜನ ಇರಲ್ಲ, ಮತ್ತೆ ನೀವು ಮಾರ್ತೀನಿ ಅಂದ್ರೆ ಅದಕ್ಕೆ ಬೆಲೆ ಇರಲ್ಲ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಅವಾಗಲೇ ಅದಕ್ಕೆ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಆ ತರ ತೊಂದರೆಗಳನ್ನ ತಡೀಬಹುದು. ಈಗ ಮಾರಣಾಂತಿಕ ಕಾಯಿಲೆ ಅಂತ ಯಾವ ಕಾಯಿಲೆ ಬಂದವ ನಿಮ್ಮ ಹಸುಗಳಿಗೆ? ಸರ್, ಆ ತರದ್ ಯಾವ್ದು ಬಂದಿಲ್ಲ ಸರ್. ಒಂದ್ಸರಿ ಗಳಗುಳ್ ರೋಗ ಅಂತ ಒಂದ್ ಹೇಳಿದ್ರು, ಅದು ನಾನು ಚಿಕ್ಕೊಂದಿದ್ದಾಗ ಆಗೊಂದು ಸತ್ತೋಗಿತ್ತು. ಆಗ ನನಗೆ ಅಷ್ಟಾಗಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಮ್ಮ ಚಿಂತಾಮಣಿಯಿಂದ ತಂದಿದ್ದು ಅಂದ್ರೆ ಆ ಹಸುಗ ಆ ತರ ಆಗಿತ್ತು ಸರ್. ಅಂದ್ರೆ ಏನಾದ್ರೂ ಸಮಸ್ಯೆ ಬಂದಾಗ ಅಷ್ಟೇ ಭೇಟಿ ಕೊಡ್ತೀರಾ? ಏನು ಸಮಸ್ಯೆ ಇಲ್ಲ ಅಂದ್ರೂ ಕರ್ಕೊಂಡು ಬಂದು ಡಾಕ್ಟರ್ನ ಹಸುಗಳು ಆರೋಗ್ಯ ಯಾವ ರೀತಿ ನಿಟ್ಟಿನಲ್ಲಿ ತೋರಿಸ್ತೀರಾ? ಇಲ್ಲ, ಸಮಸ್ಯೆ ಬಂದಾಗ ಮಾತಾಡಿಸ್ತೀವಿ ಸರ್. ತೀರಾ ಆ ತರ ನಮ್ಗೇನಾರ ಆತರ ಲಕ್ಷಣ ಬಂದ್ರೆ ಒಂದ್ಸರಿ ಫೋನ್ ಅಲ್ಲಿ ಕನ್ಸಲ್ಟ್ ಮಾಡ್ತೀವಿ, ಅವರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ. ಇಲ್ಲಾಂದ್ರೆ ಒಂದ್ಸರಿ ವಿಸಿಟ್ ಮಾಡ್ತೀನಿ ತಾಳಪ್ಪ, ಇಲ್ಲ ಈ ತರ ಮಾಡುವಂತ ಅವ್ರು ಸಲಹೆ ಕೊಡ್ತಾರೆ. ಅದ್ರ ಮೇಲೆ ನಾವು ನಿಶ್ಚಯ ಮಾಡ್ತೀವಿ. ಈಗ ಪಶು ಇಲಾಖೆಯಿಂದ ಅಂದ್ರೆ ಪ್ರತಿ ವರ್ಷ ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಯಾವುದೇ ಕಾಯಿಲೆಗಳು ಬರಬಾರ್ದು ಅಂತೇಳಿ ಲಸಿಕೆಗಳನ್ನ ಹಾಕ್ಸ್ತಾರೆ ಕೆಲವೊಂದು ಕಾಯಿಲೆಗಳಿಗೆ. ಅಂತ ಟೈಮ್ನಲ್ಲಿ ನಿಮ್ಮ ಒಂದು ಹಸುಗಳಿಗೆ ಲಸಿಕೆ ಹಾಕ್ಸ್ತೀರಾ ನೀವು? ಲಸಿಕೆ ಹಾಕ್ಸ್ತೀವಿ ಸರ್. ಈ ಸರಿ ಸ್ವಲ್ಪ ಲೇಟ್ ಆಯ್ತು, ಕಾಲು ಬಾಯಿ ಜ್ವರದ್ದು ಪಶು ಇಲಾಖೆಯಿಂದ ಬರೋದೇ ಸ್ವಲ್ಪ ಲೇಟ್ ಆಯ್ತು ಅಂತ ಕಾಣಿಸುತ್ತೆ. ಹಾಕ್ಸಿದ್ರೆ ಒಟ್ಟು ಲಸಿಕೆ ಹಾಕ್ಸಿದೀವಿ ಸರ್. ಈಗೆಲ್ಲ ಪ್ರತಿದಿನ ಎಷ್ಟು ಲೀಟರ್ ಹಾಲು ಮಾರಾಟ ಮಾಡ್ತೀರಾ ನೀವು? ಬೆಳಿಗ್ಗೆ ಎಷ್ಟು ಮಾಡ್ತೀರಾ, ಸಂಜೆ ಎಷ್ಟು ಮಾಡ್ತೀರಾ? ಸರ್, ಈಗ ಒಂದ್ 8 ಲೀಟರ್ ಆಗ್ತಿದೆ ಸರ್. ಬೆಳಿಗ್ಗೆ 4, ಸಾಯಂಕಾಲ 4. ಇಳು 3 ಹಸುಗಳು ಕರೆದ್ರೆ ಬೆಳಿಗ್ಗೆ ಒಂದು 9, ಸಾಯಂಕಾಲ ಒಂದ್ 8-10 ಈ ತರ ಆಗ್ತಾ ಇದೆ ಸರ್. ಒಂದ್ 20 ಲೀಟರ್ ತನಕ ಇರುತ್ತೆ ಡೈಲಿ, ನಾವು ಮನೆಗೆ ಬಳಸ್ಕೊಳೋದು ಬಿಟ್ಟು. ಈಗ ಡೈರಿಗೆ ನೀವು ಹಾಲು ಹಾಕಲ್ಲ? ಈಗ 2-3 ಹಸು ಕರೆದ ಮೇಲೆ ಜಾಸ್ತಿ ಆಗಿರತಕ್ಕಂತ ಹಾಲು ಹೊರತನೆ ಒಂದು 10-15 ಲೀಟರ್ ತನಕ ಕೊಡ್ತೀವಿ. ಇನ್ನು 5-6 ಲೀಟರ್ ಡೈರಿಗೆ ಹಾಕ ಅಂತ ಕೆಲಸ ಮಾಡಿ. ಈಗ ಡೈರಿ ಅಂತಂದ್ರೆ ಎಲ್ಲಿ ಹೋಗಿ ನೀವು ಕೊಡ್ಬೇಕಾಗುತ್ತೆ? ಮಲ್ಲಾಪುರದಲ್ಲೇ ಡೈರಿ ಆಗಿದೆ ಸರ್. ನಮ್ ಈಗ ಅಲ್ಲೆಲ್ಲ ಪ್ರತಿ ಒಂದು ಲೀಟರ್ಗೆ ಏನ್ ರೇಟ್ ಕೊಡ್ತಾರೆ ನಿಮಗೆ ಡೈರಿ ವತಿಯಿಂದ? 26-27 ರೂಪಾಯಿ ತನಕ ಇದೆ ಸರ್. ಒಂದೊಂದ್ 5-7 ರೂಪಾಯಿ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಮತ್ತೆ ಗೌರ್ಮೆಂಟ್ ಇಂದ 5 ರೂಪಾಯಿ ಅನುದಾನ ಬರುತ್ತೆ. ಮೂರಲ್ಲಿ ಡೈರಿ ಇದೆ, ಡೈರಿಗೆ ಹಾಲಾಗ್ತೀವಿ ಅಂತ ಹೇಳಿದ್ರಲ್ಲ, ನಿಮ್ಮ ಹಸುಗಳಿಗೆ ಏನಾದ್ರೂ ಕಾಯಿಲೆ ಬಂದು ಮರಣಕ್ಕೆ ತುತ್ತಾದ್ರೆ ಮುಂದೆ ನಿಮ್ಗೆ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಆರ್ಥಿಕವಾಗಿ ನಿಮ್ಗೆ ಹೊಡೆತ ಬರುತ್ತೆ. ಈ ನಿಟ್ಟಲ್ಲಿ ಹಸುಗಳಿಗೆ ಏನಾದ್ರೂ ಇನ್ಸೂರೆನ್ಸ್ ಮಾಡಿದಾರೆ ಸರ್? ಇನ್ಸೂರೆನ್ಸ್ ಮಾಡಿಸಿದೀವಿ. ಪಶು ವೈದ್ಯಕೀಯ ಇಲಾಖೆಯಿಂದ ಬಂದು ನಮ್ಗೆಲ್ಲ ಅದಕ್ಕೆ ಬೆಂಡೋಲ್ ಹಾಕಿ ಇನ್ಸೂರೆನ್ಸ್ ಮಾಡ್ಕೊಟ್ಟು ಹೋಗಿದ್ದಾರೆ. ಆ ತರದ್ ಯಾವ್ದು ಸಾವು ಸಂಭವಿಸಿಲ್ಲ. ಒಂದ್ ಕರ ಸತ್ತೋಯ್ತು, ಅದು ಸ್ವಲ್ಪ ನೆಗ್ಲೆಕ್ಟ್ ಆಯ್ತು. ಅದಕ್ಕೆ ಇನ್ಸೂರೆನ್ಸ್ ಆಗಿರ್ಲಿಲ್ಲ, ಇನ್ನೊಂದ್ 6 ತಿಂಗಳ ಒಳಗಡೆ ಇತ್ತು. ಆ ತರ ಎಲ್ಲ ಇದೆ, ಇನ್ಸೂರೆನ್ಸ್ ಎಲ್ಲ ಇದೆ ಸರ್. ಅಂದ್ರೆ ಇನ್ಸೂರೆನ್ಸ್ ಪ್ರತಿಯೊಂದು ಹಸುಗಳಿಗೆ ಮಾಡಿಸಿದ್ರೆ ನೀವು? ಮಾಡಿಸಿದೀವಿ ಸರ್. ಹೌದು. ಈಗ ಹೊರಗಡೆ ಎಲ್ಲ ಮೇಯಕ್ಕೆ ಹೊಡ್ಕೊಂಡೋಗ್ತೀರ ಹಸುಗಳನ್ನ? ಅಂದ್ರೆ ನಿಮ್ಮ ತೋಟ ಬಿಟ್ಟು ಬೇರೆ ಕಡೆಗೆ ಹೋಗಲ್ಲ ನೀವು? ತೋಟದಿಂದ ಸುತ್ತಮುತ್ತ ಒಂದ್ 1/2 ಕಿಲೋಮೀಟರ್ ಸುತ್ತಮುತ್ತ ಹೊಡ್ಕೊಂಡು ಹೋಗ್ತಿದ್ದೀವಿ ಸರ್ ಅಷ್ಟೇ. ಈಗ ಹಿಂಡಿ ಬೂಸ ಕೊಡ್ತೀವಿ ಅಂತ ಹೇಳಿರಲ್ಲ, ಈಗ ಬೆಳಿಗ್ಗೆ ಹಾಲು ಕರೆಯೋದಕ್ಕಿಂತ ಎಷ್ಟು ಗಂಟೆ ಮುಂಚಿತವಾಗಿ ಕೊಡ್ಬೇಕಾಗುತ್ತೆ, ಸಾಯಂಕಾಲ ಎಷ್ಟು ತಾಸು ಮುಂಚೆ ಕೊಡ್ಬೇಕಾಗುತ್ತೆ? ಸರ್, ನಾವು ಬೆಳಿಗ್ಗೆ ಟೈಮು ಒಂದ್ 1/2 ಗಂಟೆ ಮುಂಚೆ ಕೊಡ್ತೀವಿ. ಸಾಯಂಕಾಲ ಅಷ್ಟೇ, ಸಾಯಂಕಾಲ ಒಂದ್ 1/4 ಗಂಟೆ 3/4 ಗಂಟೆ ಮುಂಚೆ. ಅಂದ್ರೆ ಒಂದು ಹಸುಗಳು ಕರಿಯೋ ಟೈಮ್ ಕೂಡ ಒಂದ್ ಕರಿಬೇಕಾದ್ರೆ ಒಂದಕ್ಕೆ ಮುಂಚೆ ಒಂದ್ 1/2 ಗಂಟೆ ಮುಂಚೆ ಇಟ್ಟು ಕರಿತೀವಿ ಸರ್. ಇಲ್ಲ ಅದು ಒಂದೊಂದ್ ಟೈಮು ಕರುಗಳು ಇದ್ರೆ ಈ ತರ, ಕರುಗಳಿಲ್ಲ ಅಂದ್ರೆ ಹಾಲು ಕರಿಯೋ ಟೈಮ್ ಅಲ್ಲೇ ಹಿಂಡಿ ಬೂಸ ಇಡಬೇಕಾಗುತ್ತೆ. ಅಂದ್ರೆ ಹಾಲು ಕರಿಯೋ ಟೈಮ್ ನೀವು ಕೊಟ್ಟರೆ ಹಿಂಡಿ ಬೂಸನ ಹಾಲಿನ ಇಳುವರಿ ಚೆನ್ನಾಗಿ ಬರುತ್ತೆ? ಅದು ಬರುತ್ತೆ ಸರ್, ಅದರಲ್ಲೇನು ತೊಂದರೆ ಇಲ್ಲ. ಅಂದ್ರೆ ನಾವು ಕೊಡೋದು 1/4 ಗಂಟೆ ಮುಂಚೆ ಕೊಡ್ತೀವಿ. ಈ ಕರುಗಳು ಹಾಲು ಉಣಸದ್ ಬಿಡಿಸಿದ್ಮೇಲೆ ಸ್ವಲ್ಪ ದಿವಸ ಹಂಗ ಅಭ್ಯಾಸ ಮಾಡಬೇಕಾಗುತ್ತೆ, ಹಾಲು ಕರಿಯೋಕ್ ಸಮಸ್ಯೆ ಆಗುತ್ತೆ ಆ ಟೈಮ್ ಅಲ್ಲಿ. ಈಗ ಒಂದು ಕರು ಎಷ್ಟು ತಿಂಗಳವರೆಗೆ ಅದರಲ್ಲಿ ಹಾಲು ಕುಡಿಸ್ತೀರ, ತಾಯಿ ಹಾಲು? ಸರ್, ಒಂದ್ 6 ತಿಂಗಳ ತನಕ ಕುಡಿಸ್ತೀವಿ. ಅದ್ ಮೇವು ಹಿಂಡಿ ಬೂಸ ಚೆನ್ನಾಗಿ ತಿನ್ನೋ ತನಕ ಅಲ್ಲಿ ತನಕ ಕುಡಿಸ್ತೀವಿ ನಾವು. ಅದಾದ್ಮೇಲೆ ಬಿಡಿಸ್ತೀವಿ ಹಾಲು ಬಿಡಿಸ್ತೀವಿ. ಕರಿಗೆ ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಲು ಬಿಡ್ತೀರ ನೀವು? ಈಗ 4 ಮಲೆ ಇರುತ್ತೆ, ಅದ್ರಲ್ಲಿ 1 ಮಲೆ ನಾವು ಕರಿ ಬಿಡ್ಬೇಕಪ್ಪ ಅಂತಾರೆ, ಕೆಲವರು 2 ಮಲೆ ಬಿಡ್ತಾರೆ. ನೀವು ಎಷ್ಟು ಬಿಡ್ತೀರ? ಸ್ಟಾರ್ಟಿಂಗ್ ಮಾತ್ರ 2 ಬಿಡ್ತೀವಿ ನಾವು, 1-1.5 ತಿಂಗಳ ತನಕ. ಆಮೇಲೆ ಬರ್ತಾ ಒಂದು ಕಡಿಮೆ ಮಾಡ್ತೀವಿ ಈ ತರ. ಗೀಬ್ದಾಲು ಇದನ್ನೆಲ್ಲ ಹೆಚ್ಚು ಕುಡಿಸ್ತೀರ? ಒಂದು ಮೀಡಿಯಂ ಕುಡಿಸ್ತೀರ? ಮೀಡಿಯಂ ಅಲ್ಲೇ ಕುಡಿಸ್ತೀವಿ ಸರ್. ಜಾಸ್ತಿ ಕುಡಿಸಿದ್ರೆ ಒಳ್ಳೇದಲ್ಲ ಅಂತಂದ ಹೇಳ್ಬಿಟ್ಟು ಸ್ವಲ್ಪ ಕುಡಿಸ್ತೀವಿ. ಈಗ ಹೆಚ್ಚಿಗೆ ಕುಡಿಸಲು ಬಾರ್ದು, ಕಡಿಮೆ ಕುಡಿಸಬಾರ್ದು. ಕರಿಗೆ ಎಷ್ಟು ಬೇಕು ಅಷ್ಟು ಕುಡಿಸ್ಬೇಕನ್ನ? ಹೌದೌದು ಸರ್. ಒಟ್ಟಾರೆ ಈಗ ಹಸು ಸಾಕಾಣಿಕೆ ಮಾಡಿದಾಗ ನಮ್ಮಲ್ಲಿ ಹಸುಗಳ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಕರುಗಳ ಆರೈಕೆ ಚೆನ್ನಾಗಿ ಮಾಡ್ಬೇಕಾಗತ್ತಲ್ವಾ ನಾವು? ಹೌದು ಸರ್. ಈಗ ಕರುಗಳ ಆರೈಕೆ ಇಲ್ಲ ಅಂತಂದ್ರೆ ಕರುಗಳು ಮರಣ ಹೊಂದಿದ್ರೆ ಮುಂದೆ ನಾವು ಹಸು ತರಬೇಕಂತಂದ್ರೆ ಸಾಕಷ್ಟು ಇವತ್ತು ಭಾರಿ ದುಬಾರಿ ಇದೆಯಾ ರೇಟು? ದುಬಾರಿ ಇದೆ ಸರ್. ನಾವು ಕರುಗಳು ಹೆಚ್ಚು ಕಡಿಮೆ ನಾವು ಸಾಕ್ದಂಗೆ 12-13 ತಿಂಗಳಿಗೆ ಒಂದು ಕರು ಈಟಿಗೆ ಬಂದಿತ್ತು ನಮ್ದು. ಅಷ್ಟು ಚೆನ್ನಾಗಿ ನಾವು ಸಾಕ್ಬೋದು ಅವನ್ನ, ಅಷ್ಟು ದೈಹಿಕವಾಗಿ ಬೆಳವಣಿಗೆ ಬಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. 1 ವರ್ಷಕ್ಕೆ ಒಂದು ಕರು ಈಟಿಗೆ ಬರುತ್ತೆ. ಅದೇ HF ತಳಿ, ಜರ್ಸಿ ತಳಿಗಳು, ನಾಟಿ ತಳಿಗಳು ಬರಲ್ಲ ಅಷ್ಟು ಜಲ್ದಿ. ಈ ತರ ಎಲ್ಲ ಬರುತ್ತೆ ಸರ್. ನಾವು ಹಿಂಡಿ ಬೂಸನ ಒಂದು ಚೆನ್ನಾಗಿ ಮೇಂಟೈನ್ ಮಾಡ್ಬಿಟ್ರೆ ಕರುಗಳು ಜಲ್ದಿ ಪ್ರೌಢತೆಗೆ ಬರ್ತಾವೆ. ಅಂದ್ರೆ ನೀವು ಹಸುಗಳಿಗೆ ಆಗ್ಲಿ ಕರುಗೆ ಆಗ್ಲಿ ದಿನಕ್ಕೆ ಇಷ್ಟು KG ಹಾಕ್ಬೇಕಂತ ಏನಾದ್ರೂ ಲಿಮಿಟ್ ಮಾಡಿದ್ರೆ ಬೂಸ ಹಿಂಡಿ ಅಂತವು? ಸರ್, KG ಅಲ್ಲ, ಒಂದ್ ಬಟ್ಲ್ ಇರುತ್ತೆ, ಒಂದು 1.25 KG ಆ ತರದ ಒಂದೂವರೆ ಬಟ್ಲ್ ಹಾಕಿ 1.75 KG KG ಹಾಕ್ತಿವಿ. ಆ ತರ ನಿರ್ವಹಣೆ ಮಾಡಿದೀವಿ ಸರ್. ಈಗ ಹಾಲಿನ ಇಳುವರಿ ಬರ್ಬೇಕಂತಂದ್ರೆ ನಾವು ಹಿಂಡಿ ಬೂಸ ಮೇವು ಕೊಡೋದು ಅಷ್ಟೇ ಪ್ರಾಮುಖ್ಯ ಅಲ್ಲ, ಅಂದ್ರೆ ಸಕಾಲಕ್ಕೆ ತಕ್ಕಂತೆ ನಾವು ನೀರನ್ನು ಕೊಡಬೇಕಾಗುತ್ತಲ್ವಾ? ಹಾ ಸರ್. ನೀರ ಸರ್ ಬೆಳಿಗ್ಗೆ ಸಾಯಂಕಾಲ ಮಾಮೂಲಾಗಿ ಮಳೆಗಾಲದಲ್ಲೆಲ್ಲ ಕೊಡ್ತೀವಿ. ಈ ಬೇಸಿಗೆ ಬಂದಾಗ ಒಂದ್ ಟೈಮ್ ಅಲ್ಲಿ ಹೆಚ್ಚಿಗೆ ಕೊಡ್ತೀವಿ, ಮಧ್ಯಾಹ್ನ ಟೈಮ್ ಕೂಡ ಕುಡಿಸ್ತೀವಿ. ಈ ತರ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ ಸರ್. ಅದನ್ನ ಬೆಳಿಗ್ಗೆ ಟೈಮ್ ಅಲ್ಲಿ ಮೇವ್ ಹಾಕ ಆದ್ಮೇಲೆ ಒಂದ್ಸರಿ ನೀರ್ ಕುಡಿಸೋದು, ಸಾಯಂಕಾಲ ಮತ್ತೊಂದು ಜಾಗದಿಂದ ಬದಲು ಮಾಡ್ತೀವಿ. ಈಗ ಹೊರಗಡೆ ಕಟ್ಟೋದು ಅಗಲತ್ತಲ್ಲಿ, ಮತ್ತೆ ರಾತ್ರಿ ಒಳಗಡೆ ಕಟ್ಟೋದು ಆತರ ಮಾಡ್ಬೇಕಾದ್ರೆ ಒಂದ್ಸರಿ ನೀರಿಗೆ ಬಿಟ್ಟು ಕರ್ಕೊಂಡು. ಬೇಸಿಗೆಯಲ್ಲಿ ಮಾತ್ರ ಮಧ್ಯಾಹ್ನ ಹೊತ್ತು ಕಂಪಲ್ಸರಿ ನೀರು, ಸ್ವಲ್ಪ ಉಪ್ಪು ಬೂಸ ಹಾಕಿ ನೀರು ಕುಡಿಸ್ತೇವೆ. ಈಗ ನಾವೆಲ್ಲ ಹಳ್ಳಿಗಳಲ್ಲಿ ನೋಡ್ತೀವಿ ನಾವು, ಈಗ ಸಾಕಷ್ಟು ದನಕರು ಸಾಕಾಣಿಕೆ ಮಾಡಿರೋರು, ಯಾವುದೇ ಒಂದು ತಳಿ ದನಕರುಗಳಾಗಿರ್ಲಿ, ಅಂದ್ರೆ ಒಂದು ಬಾನಿ ಅಂತ ಹೇಳಿರು, ಆ ಬಾನಿಯಲ್ಲೆಲ್ಲ ಮನೆಯಲ್ಲಿ ಉಳಿದಂತ ಈಗ ಅನ್ನ ಉಳಿದಿರುತ್ತೆ, ಮದ್ಯ ಉಳಿದಿರುತ್ತೆ, ಮಜ್ಜಿಗೆ ಇದೆಲ್ಲ ಉಳಿದಿರ್ತವೆ, ಆ ಬಾನಿಗೆ ಹಾಕ್ತಾರೆ ಮುಸುರಿ ಅಂತ ಹೇಳಿ ಎಲ್ಲ ಬಾನಿಗೆ ಹಾಕರು. ಆ ಬಾನಿ ಹತ್ರ ಕಟ್ಟರು ಅಂತಂದ್ರೆ ಯಾವಾಗ ಅವಕ್ಕೆ ಬಾಯಾರಿಕೆ ಆಗುತ್ತೆ ಅವಾಗ ಅದನ್ನ ಮುಸುರಿ ಕುಡಿಯವು. ಅಂದ್ರೆ ಆ ಪದ್ಧತಿ ಇಲ್ಲ ನಿಮ್ಮಲ್ಲಿ? ಈಗ ಒಂದು ಒಂದಿದೆ ಅದು ಗಾನ್ಲಿ, ಎಲ್ಲ ಒಂದೇ ಹತ್ರ ಕಟ್ಟಕ್ ಆಗಲ್ಲ ಅಂತ ಹೇಳ್ಬಿಟ್ಟು, ಒಂದ್ರ ಪಕ್ಕದಲ್ಲಿ ಮಾತ್ರ ಆತರ ಬಾನಿ ಸಿಸ್ಟಮ್ ಇದೆ, ಇರೋವನ್ನೆಲ್ಲ ಕಟ್ ಮತ್ತೆ ಬಿಚ್ಚಿ ಕುಡಿಸ್ಲೇಬೇಕಾಗುತ್ತೆ. ಕೆಲವು ಹಸುಗಳು ಮುಸುರಿ ಕುಡಿಯಲ್ಲ ಅಲ್ವಾ? ಹೌದು, ಕೆಲವು ನೀರಿಗೆ ಅಷ್ಟೇ ಸೀಮಿತ ಆಗಿರುತ್ತೆ. ಹೌದು ಸರ್. ಅಂದ್ರೆ ಅದು ರೂಢಿ ಮಾಡಿದಂಗಲ್ವಾ? ನಾವು ರೂಢಿ ಮಾಡ್ದಂಗಿರುತ್ತೆ ಸರ್. ಕೆಲವು ಆ ಮುಸುರೆನು ಕುಡಿತವೆ, ಎಲ್ಲ ಕುಡಿತವೆ, ಕೆಲವೊಂದು ನೀರ್ಸಲಿಲ್ಲ ಕುಡಿಯೋದೇ ಇಲ್ಲ. ನಮ್ದು ಕೆಲವು ಸುಮಾರು ದಿವಸ ಆಯ್ತು, ಆಮೇಲೆ ಅಭ್ಯಾಸ ಆಗ್ತಾ ಹೋಗುತ್ತದೆ. ನೀವು ಹಸುಗಳಿಗೆ ಅಂತಂದ್ರೆ ಮುಸುರೆ ಕೊಡ್ತೀರಾ, ಹೆಚ್ಚಾಗಿ ನೀರು ಕೊಡ್ತೀರಾ? ಸರ್ ನೀರು ಬೂಸ ನಮ್ದು, ಯಾಕಂದ್ರೆ ಮುಸುರೆ ಜಾಸ್ತಿ ಸಿಗಲ್ಲ, ಅದಕ್ಕೋಸ್ಕರ ಮೂರ್ ಹಸುಗಳಿದಾವೆ, ಒಂದಕ್ಕೆ ಮುಸುರೆ ಆಗುತ್ತೆ, ಇರೋಕ್ಕೆಲ್ಲ ಬೂಸ ಉಪ್ಪು ಹಾಕಿ ಕುಡಿಸ್ಬೇಕು. ಈಗ ನೀರು ಹೆಚ್ಚಿಗೆ ಕುಡಿಲಿ ಅಂತ ಹೇಳಿ ಇಟ್ಟ ಹಾಕ್ತಾರೆ ಕೆಲವು ರೈತರು. ಹೌದು ಸರ್. ಹೌದು ಹೌದು. ಅಂದ್ರೆ ಅವಕ್ಕೆಲ್ಲ ಒಂಥರ ರುಚಿ ಬರಲಿ, ಜಾಸ್ತಿ ಕುಡಿಲಿ ಅಂತ. ಹೌದು, ಉಪ್ಪು ಮತ್ತೆ ಬೂಸ ಈ ತರ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಕುಡಿತಾನೆ. ಈಗ ಹಾಲಿನಿಂದ ಒಂದ್ ಕಡೆ ನಿಮಗೆ ಆದಾಯ ಬರುತ್ತೆ, ಜೊತೆಗೆ ಗಂಜಲು ಬರುತ್ತೆ, ಸಗಣಿ ಬರುತ್ತೆ, ಇದನ್ನೆಲ್ಲ ಯಾವ ರೀತಿ ನೀವು ಬಳಸಿಕೊಳ್ತೀರಾ ಕೃಷಿಗೆ? ಸರ್ ಗಂಜಲಿಗೆ ತೊಟ್ಟಿ ಮಾಡಿದೀವಿ, ಇದು ಪ್ರತಿ ಗಂಜಿ ವೈದ್ಯದಲ್ಲಿ ತೊಟ್ಟಿಗೆ ಹೋಗುತ್ತೆ. ತೊಟ್ಟಿಯಿಂದ ಮತ್ ನಾವು ಅದನ್ನ ಜೀವಾಮೃತ ಮಾಡ್ತೀವಿ, ಜೀವಾಮೃತ ಮಾಡಿ ಅಡಕೆ ಗಿಡಗಳಿಗೆ ಹೋಯ್ತೀವಿ. ಕೆಲವು ಟೈಮಲ್ಲಿ ಸಾಕಾದ್ಮೇಲೆ ಅದನ್ನ ಮತ್ತೆ ತಿಪ್ಪೆಗೆ ಹಾಕ್ತೀವಿ, ಒಂದ್ ತಿಂಗಳು ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಾದ್ಮೇಲೆ ಮತ್ತೊಂದ್ ಎರಡು ತಿಂಗಳು ತಿಪ್ಪೆಗೆ ಹಾಕಿ ಆತರ ನಿರ್ವಹಣೆ ಮಾಡ್ತೀವಿ ಸರ್. ಜೀವಾಮೃತ ಅಂತಂದ್ರೆ ಯಾವ ರೀತಿ ಮಾಡ್ತೀರ ನೀವು? ಸಗಣಿ ಬೆಲ್ಲ ಮಣ್ಣು ಇವೆಲ್ಲ ಹಾಕಿ ಮಾಡ್ತಾ ಇದೀವಿ ಸರ್. ಎಷ್ಟು ದಿನ ಅದರಲ್ಲಿ ಕೊಳೆ ಹಾಕ್ಬೇಕಾಗುತ್ತೆ? ಏಳು ದಿವಸ ಹಾಕ್ಬೇಕಾಗುತ್ತೆ ಸರ್, ಒಂದು ವಾರ ಸತತವಾಗಿ. ಅಂದ್ರೆ ಈ ರೀತಿ ನೀವು ಗಂಜಲು ಇದನ್ನೆಲ್ಲ ಬೆಲ್ಲ ಮಣ್ಣು ಸಗಣಿ ಇದನ್ನೆಲ್ಲ ಹಾಕಿ ಅದ ಮಾಡಿ ಜೀವಾಮೃತ ಮಾಡಿ ಅಂದ್ರೆ ಅಡಿಕೆ ಬೆಳೆಗೆ ಕೊಡ್ತೀರಾ? ಅಡಿಕೆ ಬೆಳೆಗೆ ಕೊಡ್ತಿದ್ದೀವಿ ಸರ್. ಏನ್ ಬದಲಾವಣೆ ಕಂಡಿದ್ರಾ ಈ ರೀತಿ ಜೀವಾಮೃತ? ಶೀತ ಆಗಿರೋ ನೆಲದಲ್ಲಿ ಸ್ವಲ್ಪ ಕರ್ಗೆ ಹಚ್ಚ ಹಸಿರಾಗಿ ಗಿಡಗಳು ಕಾಣ್ತಾ ಇದೆ ಸರ್, ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅದರಿಂದ ನಮಗೆ. ಇದು ಇನ್ನು ನಮಗೆ ದೇಶೀಯ ಹಸುಗಳಿಂದ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ನಾನು ಬೇರೆ ಕಡೆಯಿಂದ ತಾಂಬಂದ್ ಮಾಡ್ದಾಗಿ ಅಂತ ಇನ್ನೂ ಚೆನ್ನಾಗಿ ಬರುತ್ತೆ ರಿಸಲ್ಟ್, ಜೀವಾಮೃತಕ್ಕೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದ್ರೆ ಇಳುವರಿನೂ ಹೆಚ್ಚುತ್ತಲ್ವಾ? ಹೌದು ಸರ್, ಗಿಡಗಳು ದಷ್ಟ ಪುಷ್ಟವಾಗಿ ಬರ್ತವೆ, ಇಳುವರಿನ ಚೆನ್ನಾಗಿ ಬರುತ್ತೆ. ಈಗ ಇಷ್ಟೆಲ್ಲ ನೀವು ಜೀವಾಮೃತ ಮಾಡಿ ನಿಮ್ಮ ಒಂದು ತೋಟಗಾರಿಕಾ ಬೆಳೆಯಾದಂತ ಅಡಿಕೆ ಬೆಳೆಗೆ ಉಪಯೋಗ ಮಾಡ್ಕೊಳ್ತಾ ಇದೀರಾ, ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ನಮ್ಮ ದೇಶೀಯ ತಳಿ ಅಂದ್ರೆ ನಾಟಿಯ ಸಾಕಾಣಿಕೆ ಮಾಡಿದ್ರೆ ಇನ್ನೂ ಸಾಕಷ್ಟು ಅನುಕೂಲ ಇತ್ತು ಅಂತ ಅನ್ಸಿದೆಯಾ ನಿಮಗೆ? ಹೌದು ಸರ್, ಅದಕ್ಕೆ ಈಗ ನೆಕ್ಸ್ಟ್ ದೇಶೀಯ ತಳಿ ಸಾಕ್ಬೇಕಂತಂದು ಪ್ರಿಪೇರ್ ಮಾಡ್ಕೊಂಡು ಸರ್. ಇಲ್ಲಿ ಈಗ ಸುಮಾರು ಸುತ್ತಮುತ್ತ ಈಗ ದೊಡ್ಡ ಸಿದ್ದನಹಳ್ಳಿಯಲ್ಲಿ ಈ ತರ ಎಲ್ಲ ಸಾಕಿದ್ದಾರೆ, ಅವರು ಎಲ್ಲ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಎಲ್ಲಿ ದೇಶೀಯ ತಳಿಯ ಸಾಕಾಣಿಕೆ ಮಾಡಿದಾರ ಅಂತ ರೈತರ ಒಂದು ತಾಕಗಳಿಗೆ ಹೋಗಿದಿರಾ ನೀವು? ಹೋಗಿದ್ದೀನಿ ಸರ್. ಈಗ ದಿಢೀರ್ನೇ ಈಗ ದೇಶೀಯ ತಳಿಯ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತಲ್ವಾ? ಬದಲಾವಣೆ ಅಂತ ಏನಿಲ್ಲ ಸರ್, ಅದೇ ನಾವ್ ಒಂದ್ ಸ್ವಲ್ಪ ಅವಕ್ಕೆ ಅಡ್ಜಸ್ಟ್ ಆಗ್ಬೇಕಾಗುತ್ತೆ, ನಮ್ಮ ತರಣಕ್ಕೆ ನಾವು ಅಡ್ಜಸ್ಟ್ ಆಗಿರುತ್ತೆ. ನಮ್ಗೆ ಇಳುವರಿ ಬೇಗ ಬೇಕು ಅಂದ್ರೆ ಸಿಗಲ್ಲ ಹಾಲಿನ ಇಳುವರಿ, ಅದಕ್ಕೆಲ್ಲ ನಾವು ಸುಧಾರಿಸ್ಕೊಂತ ನಾವು ಆರೋಗ್ಯದ ಕಡೆ ಗಮನ ಕೊಡ್ಬೇಕಂದ್ರೆ ದೇಶೀಯ ಹಳ್ಳಿಯ ತಳಿ ಸಾಕ್ಬೇಕು. ಈ ಗೀರ್ ತಳಿ ಅದು ಬಂದ್ಬಿಟ್ಟು ಈಗೆಲ್ಲ ಹೆಚ್ಚಿಗೆ ಹಾಲು ಬರೋದ್ರಿಂದ ಏನ್ ತೊಂದರೆ ಇಲ್ಲ, ಮಾಡಬಹುದು. ನೀವು ಸಾಕಷ್ಟು ಈಗ HF ಜರ್ಸಿ ತಳಿಯಿಂದ ಹಾಲು ಆದಾಯ ಕಂಡಿರ್ತೀರ? ಹೌದು. ಆದಾಯ ಕಡಿಮೆ ಆಗಲ್ಲ, ಹಾಲಿನ ಇಳುವರಿ ಕಡಿಮೆ ಆಗುತ್ತಲ್ವಾ? ಹೌದು ಹೌದು ಸರ್. ಈಗ ಆದಾಯ ಸಿಕ್ಕೇ ಸಿಗುತ್ತೆ ನಿಮಗೆ? ಸಿಕ್ಕೇ ಸಿಗುತ್ತೆ. ಹಾಲಿನ ಇಳುವರಿ ಕಡಿಮೆ ಆದಾಗ ಆದಾಯ ಸ್ವಲ್ಪ ಕಡಿಮೆ ಅನಿಸಿದಾಗ ಅದನ್ನ ಒಂದು ಸರಿಯಾದ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ಸರಿ ಹೋಗ್ತೀವಿ. ಈಗ ನಾಟಿ ಸಾಕಾಣಿಕೆ ನೀವು ಮಾಡಿದಾಗ ಏನಾದ್ರೂ ಗಂಡು ಕರುಗಳು ಹಾಕಿದ್ ಬಂದ್ರ ಅವು ಸಾಕಷ್ಟು ನಿಮಗೆಲ್ಲ ಬೇಸಾಯಕ್ಕೆಲ್ಲ ಎತ್ತುಗಳಾಗಿ ನೀವು ಪರಿವರ್ತನೆ ಮಾಡ್ಕೋಬಹುದು ಅಲ್ವಾ? ಹೌದು ಸರ್, ಒಳ್ಳೆ ಬೆಲೆ ಇದೆ. ಈಗೆಲ್ಲ ಒಂದ್ ಜೊತೆ ಎತ್ತುಗಳು ತರ್ಬೇಕಂತಂದ್ರೆ ಎಷ್ಟು ನೀವು ಹಣ ಕೊಡ್ಬೇಕಾಗುತ್ತೆ? ಹೆಚ್ಚು ಕಡಿಮೆ 70,000-80,000 ಲಕ್ಷ ಚಿಲ್ಲರೆ ತನಕ ಇದೆ. ಈಗ ಒಂದು ಜೊತೆ ತರ್ಬೇಕಂದ್ರೆ ಒಂದೆರಡು ಕರುಗಳು ಹಾಕಿದ್ರೆ ಅಲ್ಲೇ ಒಂದ್ ಎರಡು ವರ್ಷ ನಿರ್ವಹಣೆ ಮಾಡಿದ್ರೆ ಅಲ್ಲೇ ಅಷ್ಟು ದುಡಿಮೆ ಆಗುತ್ತದ್ರಿಂದ. ಈಗ ಒಟ್ಟಾರೆ ಮುಂದಿನ ದಿನಗಳಲ್ಲಿ ನೀವು ದೇಶೀಯ ತಳಿ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ? ಹೌದು ಸರ್, ಹೌದು ಮಾಡ್ತೀವಿ ಸರ್. ಇನ್ನೊಂದು 6 ತಿಂಗಳ ವರ್ಷದಲ್ಲಿ ತಂದ್ ಮಾಡ್ಲೇಬೇಕಾದ. ಶಿವಶಂಕರ್ ಅವರ, ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ವಿದ್ಯಾಭ್ಯಾಸ ಈ ರೀತಿ ಮಾಡ್ಲಿಲ್ವಾ? ಸರ್ PUC ಮಾಡಿದೀವಿ, ಒಂದಿಷ್ಟು ದಿನ ವ್ಯವಹಾರ ಮಾಡಿದೀವಿ, ಒಂದು ಬುಕ್ ಸ್ಟೋರ್ ಇತ್ತು ನಮ್ದೆಲ್ಲ, ಆತರ ಮಾಡಿ ಕೊನೆಗೆ ಎಲ್ಲದಕ್ಕಿಂತ ಇದ್ ಮೇಲೋ ಅಂತ ಅನ್ಸಿ ನಾವು ಕೃಷಿ ಭೂಮಿಗೆ ಬಂದಿವಿ ಸರ್. ಯಾಕೆ ವಿದ್ಯಾಭ್ಯಾಸ ಮುಂದುವರ್ಸಕ್ ಆಗ್ಲಿಲ್ವಾ? ಆಗಿನ ದಿನಗಳಲ್ಲಿ ಸ್ವಲ್ಪ ಆಗ್ಲಿಲ್ಲ ಸರ್. ಯಾಕಾಗ್ಲಿಲ್ಲ, ಏನ್ ಕಷ್ಟ ಬಂತು? ಕಷ್ಟ ಏನಿಲ್ಲ, ನಾವು ಓದ್ಲಿಲ್ಲ. ವಿದ್ಯಾಭ್ಯಾಸ ಮಾಡ್ಬೇಕಂತ ನಿಮಗೆ ಆಸಕ್ತಿ ಇರಲಿಲ್ಲ? ಆಸಕ್ತಿ ಇರಲಿಲ್ಲ. ಮತ್ತೆ ಈಗ ಹೈನುಗಾರಿಕೆ ಇದನ್ನೆಲ್ಲ ನೋಡ್ತಿದ್ವಲ್ಲ, ಇದ್ರ ಮೇಲೆ ಬಹಳ ಆಸಕ್ತಿ ಇತ್ತು. ಇದನ್ನೇ ಮಾಡ್ಕೊಂಡು ಹೋದ್ರೆ ಸಾಕಲ್ಲ ಅಂತ ಈ ಕಡೆ ಬಂದೆ. ಈಗ ನಿಮಗೆ ಕೃಷಿ ಬದುಕು ಎಷ್ಟನೇ ವಯಸ್ಸಿನಿಂದ ಗೊತ್ತಿತ್ತು? ನಾವು SLC ತನಕ ಅಜ್ಜಿಯವ್ರ ಊರಲ್ಲಿ ಓದಿದೀವಿ, ಅಲ್ಲಿ ತನಕ ನಾವೇನ್ ಕೆಲಸ ಏನ್ ಮಾಡ್ತಾ ಇರ್ಲಿಲ್ಲ. ಅದಾದ್ಮೇಲೆ PUC ಮುಗಿಸಿದಾದ್ಮೇಲೆ ನಾವು ಇದಕ್ ಬಂದ್ವಿ. ಈಗ ಯಾವ್ದೇ ನಿಮಗೆ ಕೃಷಿ ಅನುಭವ ಇರಲಿಲ್ಲ? ನೀವು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ? ಹೌದೌದು ಸರ್, 18-19 ವಯಸ್ಸಲ್ಲಿ ನಮಗೆ ಪೂರ್ತಿ ಕೃಷಿ ಅನುಭವ ಬಂತು. 18-19 ವರ್ಷಕ್ಕೆ ನೀವು ಕೃಷಿಗೆ ಬಂದಾಗ ಏನ್ ಅನಿಸ್ತು ನಿಮಗೆ ಕೃಷಿ ಬದುಕು ಅವತ್ತಿನ ಒಂದು ಪರಿಸ್ಥಿತಿಯಲ್ಲಿ? ಚೆನ್ನಾಗಿತ್ತು ಸರ್, ಅದು ಅವತ್ತಿನ ದಿವಸದಲ್ಲಿ ಬಹಳ ಚೆನ್ನಾಗಿತ್ತು. ಅವಾಗ ಆ ಉದ್ದೇಶದಿಂದಾನೇ ಅದನ್ನ ಮಾಡ್ಕೊಂತ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ. ಯಾಕಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಂಗಿರಲ್ಲ, ಏನಿರಲ್ಲ, ನಮ್ದೇ ಕೆಲ್ಸ. ಎಷ್ಟೊತ್ತಿಗ್ಬೇಕು ನಾವು ಮಾಡ್ಲೇಬೇಕು, ಮಾಡ್ಲೇಬೇಕು, ನಮ್ದ ಬೇರೆಯವ್ರ ತಗ ಅನ್ನಿಸ್ಕೊಳೋದಿರಲ್ಲ ಅಂತ ಹೇಳ್ಬಿಟ್ಟು ಕೃಷಿ ಬದುಕಿ ಬಂದ್ವಿ ಸರ್. ಈಗ ಬೇರೆ ಯಾವ್ದಾದ್ರು ಒಂದು ನಗರಕ್ಕೆ ಹೋಗ್ಬೇಕು, ಅಲ್ಲಿ ದುಡಿಬೇಕು, ಈ ರೀತಿ ಚಿಂತನೆ ಮಾಡ್ಲಿಲ್ಲ ನೀವು? ಇಲ್ಲ ಇಲ್ಲ ಸರ್, ಇಲ್ಲ. ಏನೋ ಒಂದು ಕೃಷಿ ಜಮೀನು ಇದೆ, ನೀರಾವರಿ ಇದೆ, ಒಂದು ಹೈನುಗಾರಿಕೆ ಮಾಡ್ಬೇಕು ಅಂತೇಳಿ ಒಂದು ನಿಟ್ಟಿನಲ್ಲಿ ಹೈನುಗಾರಿಕೆಗೆ ಪ್ರಾರಂಭ ಮಾಡಿದೆ. ಹೌದು ಸರ್, ಇದು ಸ್ವಂತದ್ದೇ ದುಡಿಮೆ ಆಗುತ್ತೆ. ನೀವು 10,000 ರೂಪಾಯಿ ಆಗಲಿ ಸ್ವಂತ ದುಡಿಮೆ ಇರಬೇಕು ಅನ್ನೋದು ನನ್ನ ಉದ್ದೇಶ. ಆದಾಯ ಚೆನ್ನಾಗಿದೆ ಹೈನುಗಾರಿಕೆಯಲ್ಲಿ? ಹೌದು ಸರ್, ಚೆನ್ನಾಗಿದೆ. ಈಗ ಕೋಳಿ ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಕೋಳಿ ಅಂತಂದ್ರೆ ಯಾವ ರೀತಿಯಾದಂತ ಕೋಳಿ ಸಾಕಾಣಿಕೆ ಮಾಡಿದ್ರ? ಸರ್, ನಾವು ನಾಟಿ ಕೋಳಿ ಸಾಕಿದೀವಿ. ತದನಂತರ ಈ ಸೇಲಮ್ಮು ಮತ್ತೆ ಓಮರ್ ಅಂತ ಕೆಲವು ತಮಿಳ್ನಾಡು ತಳಿಗಳು ಬರ್ತವೆ, ಆ ತರ ಎಲ್ಲ ತಳಿಗಳು ಸಾಕಿದೀವಿ. ಅದು ಯಾವ ತರ ಅಂದ್ರೆ, ಕೆಲವರಿಗೆ ಒಂಥರ ಹೊಸ ನಾಯಿಗಳು ಸಾಕಕ್ಕೆ ಯಾವ ತರ ಕ್ರೇಜ್ ಆ ತರ ಇರುತ್ತೆ. ಒಳ್ಳೆ ಡಿಮ್ಯಾಂಡ್ ಚೆನ್ನಾಗಿತ್ತು ಸರ್. ಅವಾಗೆಲ್ಲ ನಾಟಿ ಕೋಳಿ ಅಂತ ಯಾವ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿದ್ರೆ? ನಾಟಿ ಕೋಳಿ ಒಂದು 50-100 ತನಕ ಇದ್ವು ಸರ್ ನಮ್ಮ ಹತ್ರ. ಬರೇ ಹೊರಗಡೆ ಮರದಲ್ಲೇ ಕೂತ್ಕೊಳ್ಳೋದು ಆ ತರ, ಅವಕ್ಕೇನು ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿರ್ಲಿಲ್ಲ, ಚೆನ್ನಾಗಿತ್ತು ನಿರ್ವಹಣೆ. ನಿಮ್ಮ ಅದಕ್ಕೇನು ಸಪರೇಟ್ ಆದಂತ ಮನೆ ಈ ತರ ಮಾಡಿರಲಿಲ್ಲ, ಕೋಳಿ ಫಾರಂ ಈ ತರ ಮಾಡಿರಲಿಲ್ಲ? ಇಲ್ಲ ಸರ್, ಮಳೆಗಾಲದಲ್ಲಿ ಮಾತ್ರ ಒಂದು ಆಟೋ ಸಿಸ್ಟಮ್ ಮಾಡಿದ್ವಿ. ಆ ಟೈಮ್ ಅಲ್ಲಿ ಮಾತ್ರ ಒಳಗ್ ಬಂದು ಕೂತ್ಕೊಂತಿದ್ವು. ಇರೋ ಟೈಮ್ ಅಲ್ಲೆಲ್ಲ ಮರಗಳಿದೆ ಮನೆ ಮುಂದೆ ಸುಮಾರು, ಅದರಲ್ಲೇ. ಒಟ್ಟು ಎಷ್ಟು ಕೋಳಿ ಸಾಕಾಣಿಕೆ ಮಾಡಿದ್ರ? 100 ಕೋಳಿ ತನಕ ಆಗಿದ್ದು ಸರ್, ನಾಟಿ ಕೋಳಿ ಅಲ್ಲ. ಈಗ ಮೊಟ್ಟೆಗೂ ಸಾಕಷ್ಟು ಬೇಡಿಕೆ ಇದೆಯಲ್ವಾ, ನಾಟಿ ಕೋಳಿ ಮೊಟ್ಟೆಗೆ? ಹೌದು ಸರ್. ಅಂದ್ರೆ ಮೊಟ್ಟೆನ ಮಾರಾಟ ಮಾಡ್ತಾ ಇದ್ರಾ ನೀವು? ಮೊಟ್ಟೆನ ಮಾರಾಟ ಮಾಡ್ತಿದ್ವಿ ಸರ್. ಅವಾಗ 10 ರೂಪಾಯಿ ತನಕ ಮಾರ್ತಿದ್ವಿ, 10-15 ರೂಪಾಯಿ ತನಕ ಮಾರ್ತಿದ್ವಿ. ಮೊಟ್ಟೆಯಿಂದ ಒಳ್ಳೆ ಆದಾಯ ಬರ್ತೈತಿ ಸರ್ ಅದು. ಈಗ ಸ್ವಲ್ಪ ನೀರು ಬಂದು ಜಮೀನಲ್ಲಿ ನಿಂತಾಗಲಿಂದ ಸ್ವಲ್ಪ ಕೋಳಿ ಸಾಕಣೆ ಪ್ರಮಾಣ ಕಡಿಮೆ ಆಯ್ತು, ಈಗ ಜಾಸ್ತಿ ಆಗ್ತಾ ಇದೆ. ಮತ್ತೆ ಈಗ ಮಾಂಸಕ್ಕೂ ಮಾರಾಟ ಮಾಡಿದ್ರೆ ಸಾಕಷ್ಟು ನಾಟಿ ಕೋಳಿ ಅಂತಂದ್ರೆ ಒಳ್ಳೆ ಡಿಮ್ಯಾಂಡ್ ಇದೆಯಲ್ವಾ? ಹೌದು ಸರ್, 400 ರೂಪಾಯಿ ಕೆಜಿ ಅಲ್ಲಿಗೆ ಬಂದು ತಗೊಂಡೋಗ್ತಿದ್ದಾರೆ ನಮ್ಮ ಹತ್ರ ಕೋಳಿಗಳನ್ನ. ಈಗ ಒಂದು ಕೋಳಿ ಎಷ್ಟು ಕೆಜಿ ಬರುತ್ತೆ? ನಾಟಿ ಕೋಳಿಗಳು ಯಾಟೆ ಬಂದ್ಬಿಟ್ಟು 1.5-1.5 ಕೆಜಿ ತನಕ ಬರ್ತವೆ, ಮುಂಜಾನೆ 2-2.5 ತನಕ ಬರ್ತವೆ ಸರ್ ಈ ನಾಟಿ ತಳಿಯಲ್ಲಿ. ಇದು ನಾನು ಬೇರೆ ಹೇಳಿದ್ನಲ್ಲ, ಓಮರು ಸೇಲಮ್ಮ ಅಂತ ಆ ತರ ಎಲ್ಲ 3-5 ಕೆಜಿ ತನಕ ಒಂದು ಕೋಳಿ ಬರುತ್ತೆ. ನಾಟಿಗಳಿಗಿಂತ ದುಬಾರಿಗೆ ಸೇಲ್ ಮಾಡಬಹುದು ಅದನ್ನ. ಈಗ ನಾಟಿ ಕೋಳಿ ಇಲ್ಲೇ ಲೋಕಲ್ ಮಾರಾಟ ಮಾಡ್ತೀರಿ, ಈಗ ಸೇಲಮ್ ಓಮರ್ ಇವನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ? ಇಲ್ಲ, ಸಂತೆಲ್ಲ ಮಾರಾಟ ಆಗ್ತಾವ ಸರ್. ಅವನ್ನೆಲ್ಲ ಸಾಕೋರು ತಾಣೋರು ಅದರಿಂದ ಜಾಸ್ತಿ ಕಾಳಜಿ ಇರೋ ಅಂತಾರೆ, ಅವನ್ನೆಲ್ಲ ಮಾಡ್ತಾರೆ. ಕೇಜ್ ಗಟ್ಟಲೆ ಕೊಡೋದು ನೀವು? ಅವೆಲ್ಲ ಉಂಡಾಗುತ್ತಿತ್ತ. ಒಂದು ಕೋಳಿಗೆ ಇಷ್ಟು ಅಂತೇಳಿ? ಒಂದು ಕೋಳಿಗೆ ಇಷ್ಟು ಅಂತ ಒಂದು ಮಾರಾಟ ಮಾಡ್ತೀವಿ ಸರ್. ಈಗ ಕೋಳಿಗೆಲ್ಲ ಆಹಾರ ಅಂತಂದ್ರೆ ಏನ್ ಕೊಡ್ತಾ ಇದ್ರೆ ನೀವು? ಸರ್, ಮೆಕ್ಕೆಜೋಳ ನುಚ್ಚು, ಉಳ್ಳಿ, ಈ ತರ ವಿವಿಧ ಧಾನ್ಯಗಳನ್ನ ಸರಿ ಸ್ವಲ್ಪ ಒಂದು ಪ್ರಮಾಣದಲ್ಲಿ ಅರ್ಧ ಕಾಳಾಗಷ್ಟು ಮಿಕ್ಸ್ ಮಾಡ್ಕೊಂಡು ಓಕೆ ಕೊಡ್ತಾ ಇದೀವಿ ಸರ್. ಒಟ್ಟಾರೆ ನಿಮ್ಗೆ ಒಳ್ಳೆ ಆದಾಯ ಬಂತ ಕೋಳಿ ಸಾಕಾಣಿಕೆ? ಹೌದು ಸರ್, ಒಳ್ಳೆ ಆದಾಯ ಇದೆ. ಮತ್ತೆ ಜೊತೆಗೆ ಮಲ ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರೆ, ಮಲ ಎಷ್ಟು ಸಾಕಾಣಿಕೆ ಮಾಡಿದ್ರ? ಸರ್, ಮೊಲ ಹೆಚ್ಚಿಗೆ ಒಂದು 500 ತಂದು 1,000 ತನಕ ಮಾಡಿದ್ವಿ, ಅದು ಲಾಸ್ ಆಯ್ತು. ಲಾಸ್ ಆಯ್ತು ಅಂದ್ರೆ ನಾವು ಬೆಳೆಸೋದ್ರಲ್ಲಿ ಯಾವ್ದೇ ತರದ ಸಮಸ್ಯೆ ಇಲ್ಲ, ನಾವು ಬೆಳೆಯೋದು ಬೆಳೆಸೋದು ಎಲ್ಲ ಕರೆಕ್ಟ್ ಆಗಿ ಆಯ್ತು. ಬೈ ಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡವರು ಸ್ವಲ್ಪ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಈಗ ಒಂದು 15 ದಿವಸ ತಿಂಗಳಿಗೆ ತಗೊಂಡೋಗ್ತಿವಿ ಅಂದ್ರೆ 2 ತಿಂಗಳಾದ್ರೆ ಅದ್ರ ನಿರ್ವಹಣೆ ವೆಚ್ಚ ಬಹಳ ಬಂದಿರುತ್ತೆ. 2 ತಿಂಗಳಿಗೆ ನಾವು ಕೊಟ್ಟರೆ ಅದಕ್ಕೇನು ಗಿಟ್ಟಲ್ಲ. ಈ ತರ ಎಲ್ಲ ಮಾಡಿ ಇದಾಯ್ತು, ಯಾಕೋ ಸರಿ ಹೋಗ್ಲಿಲ್ಲ ಅಂತೇಳಿ ಅದನ್ನ ಕೈ ಬಿಟ್ಟು ಸರ್. ಕೆಲವೊಂದು ಕಂಪನಿ ಜೊತೆಗೆ ಒಪ್ಪಂದ ಮಾಡಿಕೊಂಡು ನೀವು ಮಲ ಸಾಕಾಣಿಕೆ ಮಾಡಿ? ಹೌದು ಸರ್, ಯೂನಿಟ್ ಲೆಕ್ಕದಲ್ಲಿ ತಂದು ಅವ್ರಿಗೆ ಮತ್ತೆ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡಿಕೊಂಡು ಈ ತರ ಎಲ್ಲ ಮಾಡಿದ್ರು, ಅದು ಮೋಸ ಆಯ್ತು. ಈಗ ಮಲ ಸಾಕಾಣಿಕೆ ಅಂತಂದ್ರೆ ಯಾವ ರೀತಿ ಮಾಡ್ಬೇಕಂತೀರಾ ಸರ್? ಅದಕ್ಕೆ ಒಂದಿಷ್ಟು ಒಂದು 15 ದಿವಸ ಟ್ರೈನಿಂಗ್ ಕೊಟ್ಟಿದ್ರು ನಮ್ಗೆ. ಅದಕ್ಕೆ ಬೆಳಿಗ್ಗೆ ಒಂದ್ ಫುಡ್, ಮಧ್ಯಾಹ್ನ, ರಾತ್ರಿ ಈ ತರ ಅವಕ್ಕೆಲ್ಲ ಎಲ್ಲ ಪೂರ್ತಿ ಆಟೋಮೆಟಿಕ್ ಟೈಪ್, ಅದರಲ್ಲೇ ನೀರು ಫುಡ್ ಅಷ್ಟೇ ನಾವು ಹಾಕಬೇಕಾಯ್ತು. ಚೆನ್ನಾಗಿತ್ತು ನಿರ್ವಹಣೆ ಅಂದ್ರೆ, ಚಳಿಗಾಲದಲ್ಲಿ ಆ ಟೈಮಲ್ಲಿ ನಿರ್ವಹಣೆ ಹೆಚ್ಚಿಗೆ ಮಾಡ್ಬೇಕಾಗುತ್ತೆ. ಅವಕ್ಕೆ ಶೀತ ಆಗ್ದಂಗ್ ನೋಡ್ಕೊಳ್ಳೋದು, ಈ ತರ ಮರಿಗಳು ಆಗ್ದಾಗ ಅವಕ್ಕೆ ಇದು ಕೊಡೋದು. ಅವಕ್ಕೆಲ್ಲ ಸುತ್ತಲೂ ಒಂಥರ ಬಲೆ ತರ ನೀವು ಇದು ಮಾಡ್ಬೇಕು, ಬೇರೆ ಕಡೆಗೆ ಹೋಗಲಂಗೆ? ಇಲ್ಲ ಸರ್, ಅದಕ್ಕೆಲ್ಲ ಕೇಜ್ ಮಾಡಿರ್ತೀವಿ. ಒಂದೊಂದು ಕೆಜಲ್ಲಿ 2-2 ಮೊಲ ಬಿಡೋ ತರ. ಕೇಜ್ ಅಂದ್ರೆ ಮೆಶ್ ಅಲ್ಲಿ ಒಂದು ಕೇಜಲ್ಲಿ 1.5-1.5 ಆಗಲ್ಲ, 1 ಹೈಟ್ ಒಂದೊಂದು ಮೊಲಕ್ಕೆ ಆ ತರ ಮಾಡಿ ಅದ್ರಲ್ಲಿ ಫುಡ್ ಬಟ್ಲು ಅದ್ರಲ್ಲೆಲ್ಲ ಫಿಟ್ ಮಾಡೋ ಮಾಡಿ ನೀರಿಗೂ ಕೂಡ ಅದ್ರಲ್ಲೇ. ಫುಡ್ ಅಂದ್ರೆ ಏನ್ ಕೊಡ್ತಾ ಇದ್ರೆ? ಫುಡ್ ಅಂದ್ರೆ ಅದಕ್ಕೆ ಹಿಂಡಿ, ಹಿಂಡಿ ಪುಡಿ ಮಾಡಿರೋದು, ಬೂಸ ಶೇಂಗಾ ಹಿಂಡಿ, ಶೇಂಗಾ ಹಿಂಡಿ ಪುಡಿ ಮಾಡಿರೋದು ಬಳ ಹುಣ್ಣು ಮಾಡಿ, ಮತ್ತೆ ಬೂಸ, ಅದು ಬಿಟ್ಟು ಹುಲ್ಲು, ಅದಕ್ಕಂತಂದ್ರೆ ಕುದುರೆ ಮಂತೆ, ಈ ತರ ಇನ್ನೊಂದೆರಡು ಐಟಮ್ ಹಾಕಿದ್ದೀವಿ ಸರ್. ಈಗ ನೀವ್ ಹೇಳಿದ್ರೆ ಒಂದ್ ಮಾತು, ನಮ್ಮಲ್ಲಿ ತೆಂಗಿದೆ, ತೆಂಗು ಬೆಳಿತೀವಿ, ಕೊಬ್ಬರಿಯಿಂದ ಎಣ್ಣೆ ತಗಸ್ತೀವಿ, ಕೊಬ್ಬರಿದು ಒಂದು ಇದು ಬರುತ್ತೆ, ಹಿಂಡಿ ಬರುತ್ತೆ, ಅದನ್ನ ನೀವು ಹಸುಗಳಿಗೆ ಉಪಯೋಗ ಮಾಡ್ಕೊಂತೀವಿ ಅಂತ ಹೇಳಿದ್ರ. ಹೌದು, ಯಾವ ಪ್ರಮಾಣದಲ್ಲಿ ಸಿಗುತ್ತೆ ನಿಮಗೆ ಕೊಬ್ಬರಿಯಿಂದ ಬರ್ತಕ್ಕಂಥ ಹಿಂಡಿ? ಸರ್, ಕೊಬ್ಬರಿಯಲ್ಲಿ ಹಿಂಡಿ ಅಂದ್ರೆ ಅರ್ಧಕ್ಕರ್ಧ, ಈಗ 10 kg 6 kg ಎಣ್ಣೆ ಬರುತ್ತೆ, 4 kg ಹಿಂಡಿ ಬರುತ್ತೆ ನಮಗೆ, ಈ ತರ ಸಿಗುತ್ತೆ ನಮಗೆ. ಈಗ ಎಣ್ಣೆ ಏನ್ ಮಾಡ್ತೀರ, ಅದನ್ನ ಮಾರಾಟ ಮಾಡ್ತೀರ? ಎಣ್ಣೆ ಸ್ವಲ್ಪ ಮಾರಾಟನೂ ಮಾಡ್ತೀವಿ, ಮನೆಗೂ ಬಳಸ್ತೀವಿ ಸರ್. ಅದನ್ನ ನಾವು ಅಡಿಗೆ ಸಮೇತ ಅದನ್ನ ಜಾಸ್ತಿ ಹೊತ್ತು ಕೊಡ್ತಾ ಇದೀವಿ ಕೊಬ್ಬರಿ ಎಣ್ಣೆಗೆ. ಶಿವಶಂಕರ್ ಅವರೇ, ಕೃಷಿಗೆ ಉಪಕಸಬಾಗಿ ಈ ಒಂದು ಹೈನುಗಾರಿಕೆಯನ್ನ ಮಾಡ್ತಾ ಇದ್ರಲ್ಲ, ಏನನ್ಸುತ್ತೆ ನಿಮಗೆ? ಸರ್, ಖುಷಿ ಕೊಡ್ತಾ ಇದೆ, ಚೆನ್ನಾಗಿದೆ, ಆದಾಯ ಬರ್ಬೋದು. ಬೇರೆಯವ್ರ ಕೈ ಕೆಳ ಕೆಲಸ ಮಾಡೋದಕ್ಕಿಂತ ನಮ್ದೇ ಸ್ವಂತ ದುಡಿಮೆಯಲ್ಲಿ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೇದಿದೆ. ಒಳ್ಳೆ ಅನುಕೂಲ ಅನುಕೂಲ ಆಗಿದೆ ಒಳ್ಳೇದು. ಶಿವಶಂಕರ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಹೈನುಗಾರಿಕೆಯ ಒಂದು ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಕೆಸಿ ಶಿವಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀಧರ್ ಅಂತ ಹೇಳಿ ತೋಟಗಾರಿಕಾ ಮಹಾವಿದ್ಯಾಲಯ ಬೊಬ್ಬೂರು, ಇಲ್ಲಿ ಸಹಾಯಕ ಪ್ರಾಧ್ಯಾಪಕನ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಈ ಒಣ ಬೇಸಾಯಕ್ಕೆ ಸೂಕ್ತವಾದಂಥ ಮಾವಿನ ತಳಿಗಳ ಆಯ್ಕೆ. ಮಾವಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಸಾಕಷ್ಟು ತಳಿಗಳು ನಮಗೆ ಕಾಣಸಿಗುತ್ತೆ. ಈ ನಮ್ಮ ಭಾಗದಲ್ಲಿ ಎಲ್ಲ ಥರದ ಮಾವಿನ ತಳಿಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಯಾವ ತಳಿಗೆ ನಮಗೆ ಹೆಚ್ಚಿನ ಬೆಲೆ ಸಿಗುತ್ತೆ ಅನ್ನೋದನ್ನು ಅನುಸರಿಸಿ ಆ ತಳಿಯನ್ನು ನಾವು ಬೆಳೆ ಮಾಡೋದ್ರಿಂದ ಅಧಿಕವಾದ ಲಾಭವನ್ನು ಕೂಡ ಪಡೆಯಬಹುದು. ಮತ್ತು ಮುಖ್ಯವಾಗಿ ಇನ್ನೊಂದು ವಿಚಾರ ಗಮನಿಸಬೇಕಾಗಿರೋದು, ನಾವು ತಳಿಗಳನ್ನು ಆಯ್ಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ತಳಿ ನಮಗೆ ಪ್ರತಿ ವರ್ಷವೂ ಕೂಡ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಕೆಲವು ತಳಿಗಳು ಏನಿದ್ದಾವೆ, ಈ ವರ್ಷದಲ್ಲಿ ನಮಗೆ ಒಂದು ಒಳ್ಳೆ ಫಸಲನ್ನು ಕೊಟ್ಟಿದ್ರೆ ಮುಂದಿನ ವರ್ಷದಲ್ಲಿ ಅದರಿಂದ ಹೆಚ್ಚಿನ ಫಸಲನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅದನ್ನು ಕೂಡ ಹೆಚ್ಚಾಗಿ ಗಮನಿಸಬೇಕಾಗತ್ತೆ, ಯಾವ ತಳಿ ನಮಗೆ ಪ್ರತಿ ವರ್ಷವೂ ಕೂಡ ಒಂದು ಉತ್ತಮವಾದಂಥ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಮಾರುಕಟ್ಟೆಯಲ್ಲಿ ಯಾವ ತಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ ಅನ್ನೋದನ್ನು ಕೂಡ ಅನುಸರಿಸಿ ನಾವು ತಳಿಗಳನ್ನು ಆಯ್ಕೆ ಮಾಡುವಂಥದ್ದು. ಈ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಮಾವಿನ ತಳಿ ಯಾವುದು, ಬಂಗನಪಲ್ಲಿ ಅಂತ ಹೇಳ್ಬೋದು, ಅದನ್ನು ಬೆನೇಶನ್ ಅಂತಲೂ ಕೂಡ ಕರೀತಾರೆ. ನಮಗೆ ಉತ್ತರ ಭಾರತಕ್ಕೆ ಹೋದರೆ ಅದರಲ್ಲಿ ಸಫೇದ ಅಂತ ಕರೀತಾರೆ, ಚಪ್ಪಟ ಅಂತ ಕರೀತಾರೆ. ಹೀಗೆ ನಾನಾ ಹೆಸರುಗಳಿಂದ ಇದನ್ನು ನಾಮಕರಣ ಮಾಡಲಾಗಿದೆ. ನಮ್ಮ ಹತ್ತಿರದ ಆಂಧ್ರ ಪ್ರದೇಶದಲ್ಲಿ ತುಂಬ ಹೆಚ್ಚಾಗಿ ಬೆಳೆಯುವಂಥ ತಳಿ ಇದು. ಏಪ್ರಿಲ್ ಕೊನೆಯಷ್ಟರಲ್ಲಿ ನಮಗೆ ಇದು ಮಾರ್ಕೆಟ್ನಲ್ಲಿ ಲಭ್ಯ ಇರುತ್ತೆ, ಹಾಗಾಗಿ ಬೇಗ ಮಾರ್ಕೆಟಿಗೆ ಬರುವಂಥದ್ದು. ಮತ್ತು ಈ ತಳಿಯಲ್ಲಿ ಕೂಡ ನಾನು ಹೇಳಿದಾಗೆ ಸರಿಸುಮಾರಾದಂಥ ಒಂದು ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಮತ್ತು ಇದು ನಂತರದ ವರ್ಷಗಳಲ್ಲಿ, ಅಂದರೆ ಸುಮಾರು ಒಂದು 5-6 ವರ್ಷಗಳ ಅಥವಾ 7-8 ವರ್ಷಗಳ ನಂತರ ಕಳೆದ್ಮೇಲೆ ತುಂಬ ದೊಡ್ಡ ಬೃಹತ್ತಾಕಾರದ ಮರಗಳಾಗಿ ಬೆಳೆದು ನಿಂತ್ಕೊಳ್ಳುತ್ತೆ. ಹಾಗಾಗಿ ನಾವೇನು ಅಂತಂದರೆ ಈ ಥರ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಗಿಡಗಳ ಅಂತರವನ್ನು ಕೂಡ ನಾವು ಹೆಚ್ಚಿನ ಅಂತರ ಕೊಡೋದ್ರಿಂದ ಗಿಡದ ಬೆಳವಣಿಗೆಗೆ ನಾವು ಸಹಕಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಇನ್ನೊಂದು ಮುಖ್ಯವಾದ ತಳಿ ಅಂತಂದರೆ ಆಪೋಸ್ ಅಂತ ಹೇಳಿ, ಅದನ್ನು ಬಾದಾಮಿ ಅಂತಲೂ ಕೂಡ ಕರಿತೀವಿ, ರತ್ನಗಿರಿ ಆಲ್ಫೆನ್ಸೋ ಅಂತಲೂ ಕೂಡ ಕರಿತೀವಿ. ಇದಕ್ಕೆ ಮಾರುಕಟ್ಟೆಯಲ್ಲಿ ತುಂಬ ಹೆಚ್ಚಿನ ಡಿಮ್ಯಾಂಡ್ ಇದೆ. ಹಣ್ಣಿನ ಗಾತ್ರ ತುಂಬ ದೊಡ್ಡದು ಅಲ್ಲ, ಸಣ್ಣದೂ ಅಲ್ಲ, ಒಂದು ಸರಿಸುಮಾರು 200-230 grams ತೂಕ ಬರುತ್ತೆ ಒಂದು ಹಣ್ಣು. ಮತ್ತು ಆಮೇಲೆ ಹಣ್ಣಿನ ಬಣ್ಣ ತುಂಬ ಆಕರ್ಷಕವಾಗಿರುತ್ತೆ, ಆಮೇಲೆ ಹಣ್ಣಿನ ರುಚಿ ಕೂಡ ತುಂಬ ಚೆನ್ನಾಗಿರೋದ್ರಿಂದ, ಇದರದ್ದು ಸಿಹಿ ಅಂಶ ಅತಿ ಹೆಚ್ಚಾಗಿರೋದ್ರಿಂದ ಅದನ್ನು ಸೇವಿಸಿದ್ರು ಕೂಡ ಖುಷಿ ಪಡ್ತಾರೆ, ತುಂಬ ರುಚಿಯಾದ ಹಣ್ಣು ಅಂತ ಹೇಳಿ. ಹಾಗಾಗಿ ಇದಕ್ಕೆ ಹೆಚ್ಚಿನ ಬೆಲೆ ಕೂಡ ಮಾರ್ಕೆಟ್ನಲ್ಲಿ ಸಿಗುತ್ತೆ. ನೆಗೆಟಿವ್ ಏನು ಅಂತಂದರೆ, ಈ ವರ್ಷದಲ್ಲಿ ನಮಗೆ ಒಂದು ಒಳ್ಳೆ ಫಸಲು ಸಿಕ್ಕರೆ ಮುಂದಿನ ವರ್ಷದಲ್ಲಿ ನಮಗೆ ಅಂಥ ಉತ್ತಮವಾದಂಥ ಇಳುವರಿಯನ್ನು ಪಡೀಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ, ಕಷ್ಟ ಆಗ್ತದೆ. ಆದರೆ ಕೆಲವೊಂದು ಕ್ರಮಗಳನ್ನ ಅನುಸರಿಸೋದ್ರಿಂದ ಒಳ್ಳೆ ಇಳುವರಿಯನ್ನು ಕೂಡ ಪ್ರತಿ ವರ್ಷದಲ್ಲಿ ನಾವು ಕಾಣ್ಬೋದು. ಇನ್ನೊಂದು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬರೋದು ತಳಿ ಅಂತಂದರೆ ಈ ಕೇಸರ್